ಆಕಾಶವಾಣಿ ಮಂಗಳೂರು. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಸುಕ್ಷೇತ್ರ ಗುರುಪುರದಲ್ಲಿ ದೇಶದಲ್ಲೇ ಅತಿ ಎತ್ತರವಾದ ಶ್ರೀ ಗುರು ಮಹಾಕಾಲೇಶ್ವರನ ಏಕಶಿಲಾಮೂರ್ತಿಯು ನಿರ್ಮಾಣಗೊಂಡಿದ್ದು ಮೇ 15, 16 ಹಾಗೂ 17ರಂದು ಬ್ರಹ್ಮಕಲಶೋತ್ಸವವು ನಡೆಯಲಿದೆ. ಮೇ 15ರಂದು ಬೆಳಿಗ್ಗೆ ವೇದೋಕ್ತ ವಿಧಿವಿಧಾನಗಳೊಂದಿಗೆ ಶುದ್ಧಿ ಪ್ರಕ್ರಿಯಾದಿ ಪೂಜೆ ಆರಂಭಗೊಳ್ಳಲಿದ್ದು ಮೇ 16ರಂದು ಸಂಜೆ 4 ಗಂಟೆಯಿಂದ ಪಂಚಕಲ್ಯಾಣಯುಕ್ತ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಸಹಸ್ರ ಕಲಶಗಳ ಅಭಿಷೇಕದಲ್ಲಿ ಜಾತಿ ಲಿಂಗ ಭೇದವಿಲ್ಲದೆ ಭಕ್ತರಿಗೆ ಸ್ವಯಂ ಅಭಿಷೇಕ ಮಾಡುವ ಅವಕಾಶವಿದೆ. ನಿರಂತರ ಅನ್ನಸಂತರ್ಪಣೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತ ಜನ ಸರ್ವರಿಗೂ ಆತ್ಮೀಯ ಸ್ವಾಗತ. ಶುಭ ಕೋರುವವರು ಸ್ವಾತಿ ಸ್ಟಾರ್ಸ್ ಐಕಾನ್ ಬೇಕರಿ, ಪೈ ಬಿಲ್ಡಿಂಗ್, ಕಟಪಾಡಿ. ಗ್ರಾಹಕರ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಜೀವನ ಶೈಲಿಯ ಕಾಯಿಲೆಗಳು ಹಾಗೂ ಪರಿಹಾರ ಕುರಿತು ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಸನ್ನ ಕುಮಾರ್ ಕೆ ಅವರು. ಅವರು ಹೋಮಿಯೋಪತಿ ವೈದ್ಯರು, ಸುಮಾರು 2 ದಶಕಗಳಿಗಿಂತಲೂ ಹೆಚ್ಚು ಕಾಲ ಈ ವಿಭಾಗದಲ್ಲಿ ಇದ್ದಾರೆ. ಇವತ್ತು ಮುಖ್ಯವಾಗಿ ನಾವು ಜೀವನ ಶೈಲಿಯ ರೋಗಗಳಲ್ಲಿ ಕೆಲವು ಮುಖ್ಯವಾದಂತಹ ರೋಗಗಳಿಗೆ ಹೋಮಿಯೋಪತಿಯ ಚಿಕಿತ್ಸೆಯ ಬಗ್ಗೆ ಅವರನ್ನು ಮಾತಾಡಿಸುವ. ನಮಸ್ಕಾರ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೇ. ನಮಸ್ಕಾರ ಸರ್. ಡಾಕ್ಟರ್, ಈಗ ಮುಖ್ಯವಾಗಿ ಅಂತ ಹೇಳಿದರೆ ಹೋಮಿಯೋಪತಿ ಅನ್ನುವಂಥ ಒಂದು ಚಿಕಿತ್ಸಾ ಪದ್ಧತಿ ಇದೆಯಲ್ಲ, ಅದು ಇತ್ತೀಚೆಗಂತೂ ತುಂಬ ಪಾಪ್ಯುಲರ್ ಅಥವಾ ಜನರ ಮನ ಮುಟ್ಟುವ ರೀತಿಯಲ್ಲಿ ನಡೀತಾ ಉಂಟು. ಇಂಥ ಸಂದರ್ಭದಲ್ಲಿ ಹೋಮಿಯೋಪತಿ ಔಷಧ ಅನ್ನುವಂಥದ್ದು ಯಾವ್ಯಾವ ಕಾಯಿಲೆಗಳಿಗೆ ಹೆಚ್ಚು ಪರಿಣಾಮಕಾರಿ ಅನ್ನುವಂಥದ್ದು? ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಸಾಧಾರಣ 17ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಆರಂಭವಾದ ವೈದ್ಯಕೀಯ ಪದ್ಧತಿ. ಇದನ್ನು ಮೊದಲು ಆರಂಭ ಮಾಡಿದ್ದು ಒಬ್ಬರು ಅಲೋಪತಿ ವೈದ್ಯರು, ಒಬ್ಬರು ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ ಅಂತ ಹೇಳುವವರು ಇದನ್ನು ಶುರು ಮಾಡಿದ್ದು. ಇವರು ಅದನ್ನು ಆರಂಭ ಮಾಡಲಿಕ್ಕೆ ಕಾರಣ ಇದೆ ಅಂದರೆ, ಆಗ ಪ್ರಚಲಿತವಾಗಿದ್ದ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆ ತುಂಬ ಒಂಥರ ಹಿಂಸಾತ್ಮಕ ರೂಪವಾಗಿತ್ತು, ಮತ್ತು ಅದರಲ್ಲಿ ಈ ರೋಗದ ಪುನರಾವರ್ತನೆ ಆಗ್ತಾ ಇತ್ತು. ರೋಗ ಮರುಕಳಿಸದಾಗಿ ಮತ್ತು ಈ ಕಾಯಿಲೆಯ ಒಂದು ಶಾಶ್ವತ ನಿರ್ಮೂಲನೆ ಮಾಡಬೇಕು ಅಂತೇಳಿ ಅವರು ಕೆಲವು ಸಿದ್ಧಾಂತಗಳನ್ನು ರೂಪಿಸಿ ಜಗತ್ತಿಗೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಅಂತೇಳಿ ಒಂದು ಅವರು ಸ್ಥಾಪಿಸಿದರು. ಅದು ಜರ್ಮನಿಯಲ್ಲಿ ಸ್ಟಾರ್ಟ್ ಆದ ವೈದ್ಯಕೀಯ ಪದ್ಧತಿ. ಸದಾ ನೀವು ಹೇಳಿದಾಗೆ ಈಗ ಅದು ಒಂದು 40ಕ್ಕಿಂತ ಜಾಸ್ತಿ ಕಂಟ್ರೀಸಲ್ಲಿ ಅದು ಅಪ್ರೂವ್ ಆಗಿದೆ. ಭಾರತದಲ್ಲಿ ಅದೊಂದು ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಅದೊಂದು ಮುಖ್ಯವಾದ ವೈದ್ಯಕೀಯ ಪದ್ಧತಿ. ನಮ್ಮ ದೇಶದಲ್ಲಿ ಈಗ ಅಕಾರ್ಡಿಂಗ್ ಟು ದ ಈ ಸರ್ವೆ ಪ್ರಕಾರ, ಎಸ್ಒಕ್ಯಾಮ್ ಅಂತೇಳಿ ಒಂದು ಪ್ರತಿಷ್ಠಿತ ಆರ್ಗನೈಸೇಷನ್ ಇದೆ, ಅವರ ಸರ್ವೆ ಪ್ರಕಾರ ಈಗ ಅಲೋಪತಿ, ಆಯುರ್ವೇದ, ಆಯುರ್ವೇದದ ನಂತರ ಹೋಮಿಯೋಪತಿ ಈಗ 3ನೇ ಅತಿ ಒಂದು ಬಲಿಷ್ಠ ವೈದ್ಯಕೀಯ ಪದ್ಧತಿ ಅಂತೇಳಿ ಅದು ಈಗಾಗಲೇ ದಾಖಲ್ಪಟ್ಟಿದೆ. ಅದು ಈಗ ಮುಖ್ಯವಾಗಿ ಒಂದೊಂದು ವೈದ್ಯಕೀಯ ಪದ್ಧತಿಗೂ ಕೂಡ ಅದರದ್ದೇ ಆದಂತಹ ಒಂದು ಸ್ಟ್ರೆಂತ್ ಅಂತ ಇರ್ತದೆ, ಅದರದ್ದೇ ಆದಂತಹ ಬಲ ಅಂತ ಹೇಳಬಹುದು. ಇಂತಹ ಕಾಯಿಲೆಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಅಂತ ಸಾಮಾನ್ಯವಾಗಿ ಈ ಹೋಮಿಯೋಪತಿ ಪದ್ಧತಿ ಯಾವ ಕಾಯಿಲೆಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಅನ್ನುವಂಥದ್ದು? ಇದಕ್ಕೆ ನಾವು ಸರ್ ಈಗ ಈ ರೀತಿ ತಗೊಳ್ಬಹುದು. ಹೆಚ್ಚಿನ ಕೇಸಸ್ ಈಗ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನೋಡೋದಾದ್ರೆ ಈ ಆಗಾಗ ಪುನರಾವರ್ತನೆ ಆಗುವಂತ ಕಾಯಿಲೆಗಳು ನಮ್ಮ ಹತ್ರ ಜಾಸ್ತಿ ಬರ್ತಾ ಉಂಟು. ಅದು ಚರ್ಮದ ಕಾಯಿಲೆ ಇರ್ಬೋದು, ಮತ್ತೆ ಈ ಅಲರ್ಜಿ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು, ಶ್ವಾಸಕೋಶದ ಅಲರ್ಜಿ, ಚರ್ಮದ ಅಲರ್ಜಿ, ಆಮೇಲೆ ಈ ಗಂಟು ನೋವುಗಳು, ಆರ್ಥ್ರೈಟಿಸ್ ರಿಲೇಟೆಡ್ ಕಾಯಿಲೆಗಳು, ಮತ್ತೆ ಈ ಮೈಗ್ರೇನ್ ತಲೆನೋವು, ಇದೇ ರೀತಿ ಮತ್ತೆ ಕೆಲವು ಈ ಮಾನಸಿಕ ಕಾಯಿಲೆಗಳು ಸಹ, ಇಂಥ ಈ ದೀರ್ಘಕಾಲೀನ ಪುನರಾವರ್ತನೆ ಆಗುವಂತ ಕಾಯಿಲೆಗಳು ಜಾಸ್ತಿ ಜಾಸ್ತಿ ಹೋಮಿಯೋಪತಿಗೆ ಬರ್ತಾ ಇದೆ. ಸರಿ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಕೆಲವು ಕಾಯಿಲೆಗಳಂದ್ರೆ ಹೇಳಿದ್ರೆ ಜೀವನ ಶೈಲಿಯ ಕಾಯಿಲೆಗಳು ಅಂತೇಳಿ ಅದನ್ನ ಒಂದು ಬ್ರ್ಯಾಂಡ್ ಮಾಡಿ ಕೊಟ್ಟಿರ್ತಾರೆ. ಜೀವನ ಶೈಲಿಯ ಕಾಯಿಲೆಗಳು ಅಂತ ಹೇಳಿದ್ರೆ ಸಾವಿರಾರು ಈಗ ಲೆಕ್ಕದಲ್ಲಿ ಬರ್ತವೆ, ಅದರಲ್ಲಿ ಮುಖ್ಯವಾಗಿ ಕೆಲವು ಸಾಮಾನ್ಯವಾಗಿ ಬಿಟ್ಟಿದ್ದಾವೆ. ಅಂತ ಸಂದರ್ಭದಲ್ಲಿ ಇದಕ್ಕೆ ಹೋಮಿಯೋಪತಿ ಪದ್ಧತಿಯಿಂದ ಒಳ್ಳೆಯ ರೀತಿಯ ಚಿಕಿತ್ಸೆ ಇದೆಯಾ ಅನ್ನುವಂಥದ್ದು? ಈ ಜೀವನ ಶೈಲಿ ಕಾಯಿಲೆ ಅಂತ ನೀವು ಹೇಳಿದಾಗೆ ಸರ್, ಇದೊಂದು ಇದಕ್ಕೆ ದೊಡ್ಡ ಪಟ್ಟಿ ಮಾಡಬೇಕಾಗ್ತದೆ. ನಾವು ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಜೀವನ ಶೈಲಿ ಕಾಯಿಲೆ ಯಾವಾಗ ಆರಂಭ ಆಗ್ತದೆ ಅಂತೇಳಿ ನಾವೊಂದು ಸರ್ವೆ ಮಾಡ್ಲಿಕ್ಕೆ ಹೋದ್ರೆ ಈಗ ಮಕ್ಕಳಲ್ಲಿಯೂ ಇವನ್ನ ನಾವು ಹೇಳೋದಾದ್ರೆ ಇವನ್ನ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಲ್ಲೇ ಈ ಜೀವನ ಶೈಲಿ ಕಾಯಿಲೆಯ ಒಂದು ಆರಂಭ ಅಂತ ಹೇಳ್ಬೋದು. ಇದು ಮ್ಯಾನಿಫೆಸ್ಟ್ ಆಗೋದು ಮತ್ತೆ ಒಂದು 20s-30s ಈಗ ಮ್ಯಾನಿಫೆಸ್ಟ್ ಆಗ್ತಾ ಉಂಟು. ಮೊದಲೆಲ್ಲ ಜೀವನ ಶೈಲಿ ಕಾಯಿಲೆ ಅಂದರೆ 40 ವರ್ಷದ ನಂತರ 50 ವರ್ಷದ ನಂತರ ಬರೋದು. ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಕಾಯಿಲೆ ಭಾಳ ಬೇಗ ಬರ್ತಾ ಉಂಟು. ಒಂದು 15-20 ವರ್ಷದ ಮಕ್ಕಳಲ್ಲಿ ನಾವು ನೋಡ್ತೇವೆ. ಮುಖ್ಯ ಕಾರಣ ಅಂದರೆ ಜೀವನ ಶೈಲಿ ಕಾಯಿಲೆಗಳಿಗೆ ಈಗ ನಮ್ಮ ಈ ಏನು ಹೇಳೋದಂದರೆ ಒಂದು ಲೈಫ್ ಸ್ಟೈಲ್ ಚೇಂಜಸ್, ಅಂದರೆ ನಾವು ತಿನ್ನುವ ಆಹಾರ ಮತ್ತು ನಮ್ಮ ಈ ಒಂದು ವ್ಯಾಯಾಮ ಎಲ್ಲ ಕಡಿಮೆ ಆಗ್ತಾ ಉಂಟು. ಮನುಷ್ಯನಿಗೆ ಸೌಕರ್ಯ ಜಾಸ್ತಿ ಆಗ್ತಾ ಇದೆ, ಎಕ್ಸಸೈಸ್ ಮಕ್ಕಳಲ್ಲಿ ಇಲ್ಲ. ಆಮೇಲೆ ನಾವು ತಗೊಳ್ಳೋ ಆಹಾರದಲ್ಲಿ ತುಂಬ ಈಗ ಕ್ಯಾಲೋರೀಸ್ ಎಲ್ಲ ಜಾಸ್ತಿ ಇದೆ. ಇದರಿಂದಾಗಿ ಎಲ್ಲ ಏಜ್ ಗ್ರೂಪಲ್ಲಿ ನಾವು ಹೇಳ್ಬೋದು, ಈಗ ಈ ಪೀಡಿಯಾಟ್ರಿಕ್ ಏಜ್ ಗ್ರೂಪಿಂದ ಜೆರಿಯಾಟ್ರಿಕ್ ಏಜ್ ಗ್ರೂಪ್ವರೆಗೆ, ಅಂದರೆ ಈ ಬಾಲ್ಯತನದಿಂದ ಈವನ್ ವೃದ್ಧಾಪ್ಯದವರೆಗೂ ಈ ಜೀವನ ಶೈಲಿ ಕಾಯಿಲೆ ಇದೆ. ಅದರಲ್ಲಿ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದರೆ ನಾವು ಇತ್ತೀಚಿನ ಜಾಸ್ತಿ ನೋಡ್ತಾ ಇರೋದು ಈಗ ಒಂದು ಈ ರಕ್ತದೊತ್ತಡ ಸಮಸ್ಯೆ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ, ಹೈಪರ್ ಟೆನ್ಷನ್, ಆಮೇಲೆ ಮಧುಮೇಹ, ಡಯಾಬಿಟಿಸ್ ಮೆಲಿಟಸ್, ಆಮೇಲೆ ಬೊಜ್ಜುತನ. ಇದು ಮೂರು ಜೀವನ ಶೈಲಿ ಕಾಯಿಲೆಯಲ್ಲಿ ನಿಮಗೊಂದು 60% ಕಾಯಿಲೆಗಳು ಈ ಮೂರು ಕಾಯಿಲೆಗಳು, ಮತ್ತೆ ಉಳಿದದ್ದು 40% ಕಾಯಿಲೆಗಳು. ಈಗ ಈ ಮೂರು ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ಔಷಧಿಗಳು ಬೇಕಾದಷ್ಟು ಇದ್ದವ ಹೇಗೆ? ಯಾವುದೇ ಜೀವನ ಶೈಲಿ ಕಾಯಿಲೆಗೆ ಚಿಕಿತ್ಸೆ ನಿರೂಪಿಸಬೇಕಾದ್ರೆ ಸರ್, ಇದರಲ್ಲಿ ಒಂದು ರೋಗಿಯ ಸಹಕಾರ ಸಹ ಬೇಕಾಗ್ತದೆ. ಯಾಕೆಂದರೆ 100% ಮೆಡಿಸಿನಿಂದಲೇ ಇದನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಶೈಲಿ ಕಾಯಿಲೆ ಅದರ ಹೆಸರು ಹೇಗಿದೆ, ಆ ಜೀವನ ಶೈಲಿ ಬದಲಾವಣೆ ಪ್ಲಸ್ ಚಿಕಿತ್ಸೆ ಮಾಡಿದರೆ ಮಾತ್ರ ಇದನ್ನು 100% ಕ್ಯೂರ್ ಮಾಡ್ಬೋದು. ಈ ಜೀವನ ಶೈಲಿ ಬದಲಾವಣೆ ಮಾಡದೆ ಖಾಲಿ ಚಿಕಿತ್ಸೆ ತಗೊಂಡ್ರೆ ಇದನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಮುಖ್ಯವಾಗಿ ಇದರಲ್ಲಿ ಬರುವಂತಹದ್ದು ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಅನ್ನುವಂಥದ್ದನ್ನು ಹೇಳಿದ್ರೆ, ಇದೆರಡು ಕೂಡ ಒಂದಕ್ಕೊಂದು ಸಂಬಂಧಪಟ್ಟ ಕಾಯಿಲೆಗಳು. ಖಂಡಿತ. ಇವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯತೆ ಇದೆ? ಅದೇ ಮಧುಮೇಹ ಮತ್ತು ಈ ರಕ್ತದೊತ್ತಡ ಬೊಜ್ಜುತನ ಎಲ್ಲ ನಾವು ಆ್ಯಕ್ಚುಲಿ ಇದನ್ನು ಕಂಟ್ರೋಲ್ ಮಾಡಬೇಕಿದ್ರೆ ಸಾಧಾರಣ ಇದರ ಒಂದು ಅರಿವು ಈ ಪೇರೆಂಟ್ಸ್ಗಳಿಗೆ ಇದರ ಅರಿವು ಬೇಕಾಗ್ತದೆ. ಯಾಕೆಂದರೆ ಮಕ್ಕಳಿಗೆ ಒಂದು ಸಾಧಾರಣ ಈಗ ತಂದೆ ತಾಯಿಯಲ್ಲಿ ಯಾರಿಗಾದರೂ ಒಬ್ಬರಿಗೂ ಒಂದು ಡಯಾಬಿಟೀಸ್ ಅಥವಾ ಬ್ಲಡ್ ಪ್ರೆಷರ್ ಈ ಥರ ಕಾಯಿಲೆ ಇದ್ದರೆ ಅಂಥ ಮನೆಯಲ್ಲಿ ಮಕ್ಕಳನ್ನು ನನ್ನ ಪ್ರಕಾರ ಒಂದು 15-16 ವರ್ಷದಿಂದಲೇ ನಾವು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ. ಅಂದರೆ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಇಲ್ಲ, ಅವರ ಈ ವೆಯ್ಟ್ ಒಂದು ಚೆಕ್ ಮಾಡ್ತಾ ಇರಬೇಕು. ಕೆಲವು ಮಕ್ಕಳಲ್ಲಿ ತುಂಬ ಬೊಜ್ಜುತನ ಇರ್ತದೆ, ಮತ್ತು ದೈಹಿಕ ಶ್ರಮ ಅಟ್ಲೀಸ್ಟ್ ದಿನಕ್ಕೆ 1.25 ಗಂಟೆ ಆದರೂ ಅವರಿಗೆ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಯಾಕಂದರೆ ನೀವು ಈಗ ನೋಡಿರ್ಬೋದು ಶಾಲೆಗಳಲ್ಲಿ ಹೋಮ್ವರ್ಕ್ ಕ್ಲಾಸಸ್ ಎಲ್ಲ ಮಾಡುವಾಗ ಬೆಳಿಗ್ಗೆ ಒಂದು 7-7:30 ಮಕ್ಕಳು ಹೋದರೆ ಅವ್ರು ಬರುವಾಗ ರಾತ್ರಿ ಒಂದು ಟ್ಯೂಷನೆಲ್ಲ ಮುಗಿಸಿ ಬರುವಾಗ 7-7:30 ಆಗ್ತದೆ. ಮತ್ತು ಮಕ್ಕಳಿಗೆ ಒಂದು ವ್ಯಾಯಾಮ ಮಾಡಲಿಕ್ಕೂ ಟೈಮ್ ಇಲ್ಲ, ಆಡಲಿಕ್ಕೂ ಟೈಮ್ ಇಲ್ಲ. ಆಮೇಲೆ ಅವರು ಮೊಬೈಲ್ ಕಂಪ್ಯೂಟರ್ ಅಂತೇಳಿ ಅದರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಒಂಥರ ಸೆಡೆಂಟ್ರಿ ಆಕ್ಯುಪೇಷನ್ ಈಗ ಮಕ್ಕಳಿಗೂ ಆಗಿದೆ. ಸೊ ಆದ ಕಾರಣ ನಾವು ಏನು ಮಾಡಬೇಕಂದ್ರೆ ಈ ಎಸ್ಪೆಷಲಿ ಈ ಡಯಾಬಿಟಿಕ್ ಪೇರೆಂಟ್ಸ್ಗೆ ಅಥವಾ ಈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಸಮಸ್ಯೆಗಳು, ಬೊಜ್ಜುತನ ಇರುವಂಥ ಫ್ಯಾಮಿಲಿಯಲ್ಲಿ, ಹಾರ್ಟ್ ಡಿಸೀಸ್ ಇರುವಂಥ ಫ್ಯಾಮಿಲಿಯಲ್ಲಿ ನಾವೇನು ಅರಿವು ಮೂಡಿಸಲಿಕ್ಕೆ ಟ್ರೈ ಮಾಡೋದಂದರೆ, ಅಂಥ ಪೇರೆಂಟ್ಸ್ಗಳು ಮಕ್ಕಳಲ್ಲಿ ಆದಷ್ಟು ಮಟ್ಟಿಗೆ ನಾವು ಅವರಿಗೊಂದು 10-15 ವರ್ಷ ಪ್ರಾಯದಲ್ಲಿ ಅವರಿಗೊಂದು ಲೈಫ್ ಸ್ಟೈಲ್ ಚೇಂಜಸ್ಸನ್ನು ನಾವು ತರಬೇಕು. ಸೊ ಅದು ನಾವು ಪ್ರೈಮರಿ ಸ್ಕೂಲ್ ಇರುವಾಗಲೇ ಆ ಲೈಫ್ ಸ್ಟೈಲ್ ಚೇಂಜಸ್ ತಂದರೆ, ಯಾಕೆಂದರೆ ಈಗ ಮಕ್ಕಳನ್ನು ಸ್ವಿಮ್ಮಿಂಗ್ಗೆ ಹಾಕೋದು ಅಥವಾ ಮಕ್ಕಳನ್ನು ಏನಾದರೂ ಶಟ್ಲ್ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಕಳಿಸೋದು ಅಥವಾ ಮಕ್ಕಳನ್ನು ವಾಕಿಂಗ್ ಹೋಗೋ ಕರ್ಕೊಂಡು ಹೋಗೋದು, ಮತ್ತು ಮನೆಯಲ್ಲಿ ಸಹ ನಾವು ಸ್ವಲ್ಪ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಸ್ವಲ್ಪ ಲೋ ಕ್ಯಾಲೋರಿ ಫುಡ್ಡನ್ನು ತಿನ್ನಿಸೋದು, ಇದನ್ನೆಲ್ಲ ನಾವು ಮನೆಯಲ್ಲೇ ಒಂದು ಅಳವಡಿಸಿಕೊಂಡ್ರೆ ನಾವು ಮುಂದೆ ಬರುವಂಥ ಈ ಕಾಯಿಲೆಯನ್ನು ಒಂದು ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ನಾವು ತಡಿಬೋದು. ಈ ಕಾಯಿಲೆಗಳು ವಂಶ ಪಾರಂಪರ್ಯವಾಗಿ ಬರ್ತವ ಹೇಗೆ? ಖಂಡಿತ ಬರುತ್ತೆ ಸರ್. ಇದಕ್ಕೆ ನಾವೇನು ಹೇಳೋದಂದ್ರೆ ಈ ಜೆನೆಟಿಕ್ಸ್ ಯೂಶ್ವಲಿ ಜೀನ್ಸಲ್ಲಿ ನಮಗೆ ನಮ್ಮ ಪೇರೆಂಟ್ಸ್ ಪಿತೃಾರ್ಜಿತ ಅಥವಾ ನಮ್ಮ ತಾಯಿ ಸೈಡಿಂದ ಈ ಕಾಯಿಲೆಗಳು ನಮ್ಮ ಜೀನ್ಸಲ್ಲಿ ಇರ್ತದೆ. ಆದರೆ ಅದು ಅದು ಯಾವಾಗ ಮ್ಯಾನಿಫೆಸ್ಟ್ ಆಗ್ತದೆ ಅಂದರೆ ಆ ವ್ಯಕ್ತಿಗೆ ಅದೆಲ್ಲ ಆ ಒಂದು ಫರ್ಟೈಲ್ ಇದು ನಾವೇನು ಹೇಳೋದಂದ್ರೆ ಒಂದು ಕರೆಕ್ಟ್ ಪೀರಿಯಡ್ ಬರುವಾಗ. ಉದಾಹರಣೆಗೆ ಈಗ ತಂದೆ ತಾಯಿ ಇಬ್ಬರಿಗೂ ಶುಗರ್ ಉಂಟು, ಮಗುವಿಗೆ ಅಥವಾ ಮಕ್ಕಳಿಗೆ ಶುಗರ್ ಬೇಗ ಬರಬೇಕು ಅಂತ ಇಲ್ಲ, ಆದರೆ ಅವರ ಜೀವನ ಶೈಲಿ ಸರಿ ಇಲ್ಲದಿದ್ದರೆ. ಇವನು ಈಗ ನಾವು ಕೆಲವರು ನೋಡ್ತೇವೆ 20-25 ವರ್ಷ ಪ್ರಾಯದಲ್ಲಿ ಕೆಲವು 15-16 ವರ್ಷದ ಮಕ್ಕಳಿಗೂ ಶುಗರ್ ಇದೆ, ಬಿ ಪಿ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇದೆ. ಅಂದರೆ ಅದನ್ನೊಂಥರ ನಾವು ಆರಂಭಿಕ ಘಟ್ಟದಲ್ಲಿ ಪತ್ತೆ ಹಚ್ಚಿದೊಂದು ನಮ್ಮದೊಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ನೀವು ಕಾಣ್ತದೆ. ಇದೇ ಜೊತೆ ನೀವು ಹೇಳಿದ್ರಿ ಬೊಜ್ಜು ಕೂಡ ಇದರ ಒಂದು ಮುಖ್ಯವಾದಂತಹ ಒಂದು ಕಾಯಿಲೆ ಅಂತ. ಈ ಬೊಜ್ಜಿನ ಕಾಯಿಲೆಯನ್ನು ಕೂಡ ನಾವು ತಡೆಗಟ್ಟಬೇಕಾದ್ರೆ ಪ್ರಾಥಮಿಕ ಹಂತದಿಂದಲೇ ಪ್ರಾರಂಭ ಮಾಡಬೇಕೋ ಹೇಗೆ? ಖಂಡಿತ ಮಾಡ್ಬೇಕು ಸರ್. ಈಗ ನಾವು ಎಷ್ಟೋ ಬಾರಿ ನಾನು ಈಗ ನೋಡ್ತಾ ಇದ್ದೇನೆ ಈ ಸ್ಕೂಲಲ್ಲೆಲ್ಲ ಸ್ಕೂಲ್ ಹೆಲ್ತ್ ಚೆಕಪ್ ಪ್ರೋಗ್ರಾಮ್ ಆಗ್ತಾ ಇರ್ತದೆ. ಬೇರೆ ಬೇರೆ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ಗಳು ಮತ್ತು ಈ ಕೆಲವು ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ಗಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಅವರೊಂದು ಹೆಲ್ತ್ ರೆಕಾರ್ಡ್ ಕೊಡ್ತಾರೆ ಮಕ್ಕಳಿಗೆ. ಯೂಶ್ವಲ್ ಏನು ಮಾಡ್ತಾರೆ ಅಂದರೆ ಬ್ಲಡ್ ಗ್ರೂಪ್ ಮಾಡ್ತಾರೆ ಮತ್ತು ಹೈಟ್ ವೆಯ್ಟ್ ಎಲ್ಲ ರೆಕಾರ್ಡ್ ಮಾಡ್ತಾರೆ. ಬಟ್ ಈಗ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತಾ ಉಂಟಂದರೆ ಈ ಬಾಡಿ ಮಾಸ್ ಇಂಡೆಕ್ಸ್ ಒಂದು ಮೆಷರ್ ಮಾಡಬೇಕು ಮಕ್ಕಳಿಗೆ. ಯಾವೆಲ್ಲ ಮಕ್ಕಳು ಓವರ್ ವೆಯ್ಟ್, ಎಷ್ಟು ಮಕ್ಕಳು ಹ್ಯಾವಿಂಗ್ ಬೊಜ್ಜುತನ, ಅಂದರೆ ಅದನ್ನು ನಾವು ಮಕ್ಕಳಲ್ಲಿ ಬೊಜ್ಜಿತನವನ್ನು ಈ ರೀತಿ ವಿಂಗಡಿಸ್ತೇವೆ ನಾವು. ನಾರ್ಮಲ್ ವೆಯ್ಟ್, ಓವರ್ ವೆಯ್ಟ್ ಮತ್ತು ಬೊಜ್ಜಿತನ. ಈ ಓವರ್ ವೆಯ್ಟ್ ಮಕ್ಕಳಿಗೆ ಎಕ್ಸಸೈಸ್ ಮಾಡಿಸಿ ಅಥವಾ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿ ಅವರನ್ನು ನಾರ್ಮಲ್ ವೆಯ್ಟಿಗೆ ತರ್ಬೋದು. ಬೊಜ್ಜಿತನ ಇರುವ ಮಕ್ಕಳಿಗೆ ಸ್ವಲ್ಪ ಸ್ಪೆಷಲ್ ಎಫರ್ಟ್ ಬೇಕಾಗ್ತದೆ, ಅಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಫ್ ದ ಫ್ಯಾಮಿಲೀಸ್ ಬೇಕಾಗ್ತದೆ. ಸೊ ಆದ ಕಾರಣ ಬೊಜ್ಜಿತನವನ್ನು ನಾವು ಆರಂಭಿಕ ಘಟ್ಟದಲ್ಲೇ ಕಡಿಮೆ ಮಾಡಿದರೆ ಅದು ಖಂಡಿತವಾಗಿ ಅದು ಮುಂದೆ ಬರುವಂತಹ ಕೆಲವು ಇನ್ನ ಇತರ ಕಾಯಿಲೆ ಅಂದ್ರೆ ಎಲ್ಲ ಈ ಬೊಜ್ಜಿತನಕ್ಕೆ ಇಂಟರ್ ರಿಲೇಟೆಡ್. ಈಗ ಬೊಜ್ಜಿತನ ಹುಡುಗಿಯರಲ್ಲಿ ಇದ್ರೆ ಮಕ್ಕಳಲ್ಲಿ ಅವರಿಗೆ ಮತ್ತೆ ಪಿ ಸಿ ಓ ಡಿ, ಥೈರಾಯ್ಡ್ ಇಂಥ ಕಾಯಿಲೆಗಳು ಬರ್ಬೋದು. ಬೊಜ್ಜಿತನ ಈಗ ಹುಡುಗರಲ್ಲಿ ಇದ್ರೆ ಮಕ್ಕಳಲ್ಲಿ ಅವರಿಗೆ ಮುಂದೆಗೆ ಕೊಲೆಸ್ಟ್ರಾಲ್ ಬರ್ಬೋದು, ಫ್ಯಾಟಿ ಲಿವರ್ ಬರ್ಬೋದು, ಈ ಡಯಾಬಿಟಿಸ್ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಅದು ಮುಂದೆ ಮತ್ತೆ ಬೇರೆ ಬೇರೆ ಇಲ್ನೆಸ್ ಅದರಿಂದ ಆರಂಭ ಆಗ್ಬೋದು. ಸಾಮಾನ್ಯ ಜನರು ಕೇಳುವಂತ ಒಂದು ಪ್ರಶ್ನೆ ಅಂದ್ರೆ ಈ ಬೊಜ್ಜುತನ ಇದ್ರೆ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಔಷಧ ಉಂಟಾ ಅಂತ. ಕರೆಕ್ಟ್ ಕರೆಕ್ಟ್. ಹೋಮಿಯೋಪತಿಯಲ್ಲಿ ಔಷಧ ಉಂಟಾ? ಹೌದು, ಇಲ್ಲ ಆಕ್ಚುಲಿ ಔಷಧ ಇದೆ, ಆದರೆ ನೀವು ಹೇಳಿದಾಗೆ ಈ ಬೊಜ್ಜಿತನ ಒಂದು ಜೀವನ ಶೈಲಿಯಿಂದ ಬಂದರೆ ಅದನ್ನು ಖಂಡಿತವಾಗಿ ಜೀವನ ಶೈಲಿ ಬದಲಾವಣೆಯನ್ನು ಮಾತ್ರ ಮಾಡಬೇಕಷ್ಟೇ ಹೊರತು ನಾವು ಔಷಧಿ ಕೊಡಬಾರದು ಅದಕ್ಕೆ. ಕೆಲವು ಮಕ್ಕಳಲ್ಲಿ ನಾವು ಒಂಥರ ಈ ಹೆರಿಡಿಟ್ರಿ ಒಬೆಸಿಟಿ ಅಂತ ಮಕ್ಕಳು ಬೈ ಬರ್ತ್ ಓನ್ಲಿ ಕೆಲವು ಓವರ್ ವೆಯ್ಟ್ ಇರ್ತಾರೆ, ಅವ್ರು ಎಷ್ಟು ಟ್ರೈ ಮಾಡಿದ್ರು ಒಂಥರ ಬೊಜ್ಜಿತನ ಕಂಟಿನ್ಯೂ ಆಗ್ತದೆ, ಒಂಥರ ಒಬೀಸ್ ಚಿಲ್ಡ್ರನ್ ಅಂತ ಹೇಳ್ತೀವಿ ನಾವು. ಅಂತ ಮಕ್ಕಳಿಗೆ ನಾವು ನಮ್ದು ಹೋಮಿಯೋಪತಿಯಲ್ಲಿ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಇದೆ, ವ್ಯಕ್ತಿಗತ ಚಿಕಿತ್ಸೆ. ಅದಕ್ಕೆ ನಾವು ಈ ವಂಶವಾಹಿನಿಯನ್ನು ಮತ್ತೆ ಈ ಫ್ಯಾಮಿಲಿ ಹಿಸ್ಟ್ರಿಯನ್ನೆಲ್ಲ ಕನ್ಸಿಡರ್ ಮಾಡಿ ಕೊಡೋದು. ಸಾಮಾನ್ಯವಾಗಿ ಈ ಇರುವ ಮೂರು ಕಾಯಿಲೆಗಳಿಗೂ ಕೂಡ ಡಯಾಬಿಟಿಸ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಬೊಜ್ಜುತನ ಇರ್ಬೋದು, ಈ ಮೂರು ಕಾಯಿಲೆಗಳಿಗೂ ಕೂಡ ಔಷಧಿಯ ಜೊತೆಗೆ ನಮ್ಮ ಒಂದು ಪದ್ಧತಿಗಳಲ್ಲಿ ಬದಲಾವಣೆ ಕೂಡ ತುಂಬ ಮುಖ್ಯ ಅಂತ ಅನಿಸ್ತದೆ. ಹೇಗೆ? ಖಂಡಿತ ಸರ್, ಯಾಕೆಂದರೆ ನೀವೀಗ ನೋಡ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈಗ ಭಾರತ ದೇಶ ಮಧುಮೇಹ ಕಾಯಿಲೆ ರಾಜಧಾನಿ ಅಂತ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದೆ. ನಮ್ಮ ದೇಶದಲ್ಲಿ ಈಗ ಅಷ್ಟು ಜನಕ್ಕೆ ಮಧುಮೇಹ ಇದೆ, ಎಷ್ಟೋ ಜನಕ್ಕೆ ಮಧುಮೇಹ ಇದೆ ಅಂತ ಗೊತ್ತಿರೋದಿಲ್ಲ. ಏನಾದರೂ ಒಂದು ಏನಾದರೂ ಆಕ್ಸಿಡೆಂಟ್ ಆಗುವಾಗಲೋ ಅಥವಾ ಏನಾದರೂ ಈಗ ರೊಟೀನ್ ರಕ್ತ ಪರೀಕ್ಷೆಗೆ ಹೋಗುವಾಗ, ಸೊ ನಾವು ಅದನ್ನು ಹೇಳೋದು ಹಿಡನ್ ಪೋರ್ಷನ್ ಆಫ್ ದ ಐಸ್ಬರ್ಗ್ ಅಂತೇಳಿ. ಈ ಸಮುದ್ರದ ಮಂಜುಗಡ್ಡೆ ಕೆಳಗಿನ ಪೋರ್ಷನ್ ಅದು ಡಿಟೆಕ್ಟ್ ಆಗೋದಿಲ್ಲ. ಓನ್ಲಿ ದ ಟಿಪ್ ಆಫ್ ದ ಐಸ್ಬರ್ಗ್ ಅಂದರೆ ಒಂದು ಖಾಲಿ 10% ಐಸ್ಬರ್ಗ್ ಮಾತ್ರ ಕಾಣ್ತದೆ ನೋಡಿ. ಸೊ ಈಗ ಡಯಾಗ್ನೋಸ್ಡ್ ಕೇಸಸ್ ಒಂದು 10% 20% ಮಾತ್ರ ಇರ್ಬೋದು. ಒಂದು 70-80% ಜನರು ಪ್ರೀ ಡಯಾಬಿಟಿಕ್ ಆಗಿರ್ತಾರೆ, ಪ್ರೀ ಹೈಪರ್ಟೆನ್ಸಿವ್ ಆಗಿರ್ತಾರೆ ಅಥವಾ ಪ್ರೀ ಒಬೆಸಿಟಿ ಸ್ಟೇಜಲ್ಲಿರ್ತಾರೆ ಓವರ್ ವೈಟಲ್ಲಿ. ಸೊ ಇದನ್ನು ನಾವು ಆದಷ್ಟು ಮಟ್ಟಿಗೆ ಈ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು ನಾವು. ಇದನ್ನು ನಾವು ಶಾಲೆಯಿಂದಲೇ ಮಾಡಬೇಕೋ ಹೇಗೆ? ಖಂಡಿತ, ಇದನ್ನು ನಾವು ಭಾಳ ಒಂದು ಈ ಸಣ್ಣ ಪ್ರಾಯದಿಂದ ಇದನ್ನು ಆರಂಭ ಮಾಡಿದರೆ ಉತ್ತಮ. ಈಗ ನಾವು ಈಗ ಎಷ್ಟೋ ಬಾರಿ ಏನು ಮಾಡ್ತೇವೆ ಅಂದರೆ ಒಂದು ಮಕ್ಕಳಿಗೆ ಈಗ ರಕ್ತ ಪರೀಕ್ಷೆ ಮಾಡುವಾಗ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ಇಷ್ಟು ಬೇಗ 15-18 ವರ್ಷಕ್ಕೆ ರಕ್ತ ಪರೀಕ್ಷೆ ಯಾಕೆ ಮಾಡೋದು? ಇದು ನನ್ನ ಅನಿಸಿಕೆ ಏನಂದರೆ ನಮ್ಮ ದೇಶ ಈಗ 130-140 ಕೋಟಿ ಪಾಪ್ಯುಲೇಷನ್ ಇರುವ ದೇಶಕ್ಕೆ ಈಗ ನಾವು ಇನ್ನೊಂದು 10-20 ವರ್ಷ ಕಳೆಯುವಾಗ ಈ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಕೇಸಸ್ ಜಾಸ್ತಿ ಆದರೆ ಇದು ದೊಡ್ಡ ಬರ್ಡನ್ ನಮ್ಮ ದೇಶಕ್ಕೊಂದು ಬರ್ಡನ್, ನಮ್ಮ ಹೆಲ್ತ್ ಸಿಸ್ಟಮಿಗೆ ಒಂದು ಬರ್ಡನ್ ಅದು. ಯಾಕೆಂದರೆ ಎಷ್ಟು ಡಾಕ್ಟ್ರ್ ಇದ್ರು ಪೇಷೆಂಟ್ಗಳ ಅಷ್ಟು ಜಾಸ್ತಿ ಆಗ್ತಾ ಹೋದರೆ ಎಲ್ಲ ಹೆಲ್ತ್ ಸಿಸ್ಟಮಿಗೆ ಇದೊಂದು ಬರ್ಡನ್ ಆಗ್ತದೆ, ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆಗ ನಮಗೆ ಬಾಕಿ ಪೇಷೆಂಟ್ಗಳಿಗೆ ಟ್ರೀಟ್ ಮಾಡಲಿಕ್ಕೆ ಚಾನ್ಸ್ ಸಿಗದೇ ಇರ್ಬೋದು. ಸೊ ಇದನ್ನು ನಾವು ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅಂತ ಕರೆಯೋದು ನಾವು. ಈಗ ಈ ಕಾಯಿಲೆಗಳ ನಿಯಂತ್ರಣದಲ್ಲಿ 4 ವಿಧಾನ ಇದೆ. ಒಂದು ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್, ಟರ್ಷರಿ ಪ್ರಿವೆನ್ಷನ್ ಅಂತೇಳಿ. ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅಂದರೆ ಈ ಕಾಯಿಲೆ ಬರುವಂಥ ರಿಸ್ಕ್ ಫ್ಯಾಕ್ಟ್ರನ್ನೇ ನಾವು ತಡೆಯೋದು, ಅದು ನಾವು ಮಕ್ಕಳಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಈಗ ಮಕ್ಕಳಲ್ಲಿ ಈಗ ಉದಾಹರಣೆಗೆ ನಾನು ಹೇಳೋದಂದ್ರೆ ಈಗ ಮಕ್ಕಳಲ್ಲಿ ಕೆಲವು ಕೆಟ್ಟ ಚಟಗಳು ಬರ್ಬೋದು, ಸ್ಮೋಕಿಂಗ್ ಮಾಡೋದು ಅಥವಾ ಈಗ ಈ ತಂಬಾಕು ಉತ್ಪನ್ನಗಳನ್ನು ತಿನ್ನೋದು, ಅದು ತಿನ್ನದಾಗಿ ಅದರಿಂದ ಆಗುವ ಕೆಲವು ಗಂಭೀರ ಪರಿಣಾಮಗಳನ್ನು ನಾವು ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಎಜುಕೇಷನ್, ಸ್ಕೂಲಲ್ಲಿ ಹೆಲ್ತ್ ಎಜುಕೇಷನ್ ಕೊಡುವಾಗ ನಾವು ಅದನ್ನು ಅವ್ರಿಗೆ ಗೊತ್ತಾಗುವ ಹಾಗೆ ಮಾಡಿದರೆ ಅದನ್ನು ಅಟ್ಲೀಸ್ಟ್ ಅದನ್ನು ಡಿಸ್ಕರೇಜ್ ಮಾಡ್ಬೋದು ಆ ಮಟ್ಟದಲ್ಲಿ. ಈ ಮಕ್ಕಳಿಗೆ ಸಹ ಈ ವೆಯ್ಟ್ನ ಇಂಪಾರ್ಟೆನ್ಸ್ ಎಷ್ಟೋ ಮಕ್ಕಳು ಏನು ಗ್ರಹಿಸ್ತಾರೆ, ಈಗ ಪೇರೆಂಟ್ಸ್ ಗ್ರಹಿಸ್ತಾರೆ ಮಕ್ಕಳು ಸ್ವಲ್ಪ ದಪ್ಪ ಇದ್ರೆ, ಸ್ಥೂಲಕಾಯಿ ಇದ್ರೆ ಅವ ಮಕ್ಕಳು ಆರೋಗ್ಯವಂತಾಗಿದ್ರೆ. ಈಗ ಎಷ್ಟೋ ಸಲ ಪೇರೆಂಟ್ಸ್ ನಾನು ಕೇಳಿದಾನೆ ಕೇಳಿದ್ದೇನೆ ನನಗೆ ಮಗುವಿಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಮದ್ದು ಕೊಡಿ ಅಂದರೆ, ಅವರಿಗೆ ಮಗು ಆಕ್ಟಿವ್ ಆಗಿದೆ, ಆಟದಲ್ಲಿ ಹುಷಾರಿದ್ದಾರೆ, ಕಲೀಲಿಕ್ಕೆ ಹುಷಾರಿದ್ದಾರೆ, ಎಲ್ಲ ವಿಷಯದಲ್ಲಿ ಹುಷಾರಿದ್ದಾರೆ, ಆದರೆ ಪೇರೆಂಟ್ಸ್ ಅಂತ ಗ್ರಹಿಸ್ತಾರೆ ನನ್ನ ಅವ್ರ ಮಕ್ಕಳನ್ನು ಬೇರೆ ಮಕ್ಕಳೊಟ್ಟಿಗೆ ಕಂಪೇರ್ ಮಾಡ್ತಾರೆ, ನನ್ನ ಮಗು ದಪ್ಪ ದಪ್ಪ ಇಲ್ಲ, ಗುಂಡಗೆ ಇಲ್ಲ ಅಂದರೆ ದಪ್ಪ ಇದ್ದ ಮಕ್ಕಳು ಮಾತ್ರ ಆರೋಗ್ಯವಂತ ಮಕ್ಕಳು ಅಂತೇಳಿ ನಮ್ಮ ಸಮಾಜದಲ್ಲಿ ತಪ್ಪು ಕಲ್ಪನೆ ಇದೆ. ಆದ ಕಾರಣ ನಾವು ಪೇರೆಂಟ್ಸ್ಗಳಿಗೂ ಎಜುಕೇಷನ್ ಕೊಡಬೇಕು ಈ ವಿಷಯದಲ್ಲಿ, ಟೀಚರ್ಸ್ಗಳಿಗೂ ಎಜುಕೇಷನ್ ಕೊಡಬೇಕು, ಶಾಲಾ ಅಧ್ಯಾಪಕ ವೃಂದದವರಿಗೆ ಇದರ ಬಗ್ಗೆ ಅವೇರ್ನೆಸ್ ಇದ್ದರೆ ಅವರು ಒಂಥರ ಸ್ವಲ್ಪ ಇಂಥ ಮಕ್ಕಳ ಬಗ್ಗೆ ಒಂದು ಸ್ಪೆಷಲ್ ಕೇರ್ ತಗೊಂಡ್ರೆ ನೀವು ಹೇಳಿದಾಗ ನಾವು ಆರಂಭಿಕ ಘಟ್ಟದಲ್ಲೇ ಇದನ್ನು ತಡಿಬಹುದು. ಅಂದರೆ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅಂದರೆ ಪ್ರಿವೆಂಟಿಂಗ್ ದ ರಿಸ್ಕ್ ಫ್ಯಾಕ್ಟರ್ ಆಫ್ ದ ಡಿಸೀಸ್. ರಿಸ್ಕ್ ಫ್ಯಾಕ್ಟರ್ ಅಂದರೆ ಯಾವುದು? ಸೆಡೆಂಟ್ರಿ ಲೈಫ್ ಅಂದರೆ ಎಕ್ಸಸೈಸ್ ಇಲ್ಲದಿರುವುದು, ಮತ್ತು ಅತಿಯಾದ ಕ್ಯಾಲೋರಿಯುಕ್ತ ಆಹಾರವನ್ನು ಸೇವಿಸೋದು, ಆಮೇಲೆ ಯಾವುದೇ ಆಟೋಟದಲ್ಲಿ ಭಾಗವಹಿಸದೇ ಇರೋದು, ಇದೆಲ್ಲ ಒಂಥರ ಸೆಡೆಂಟ್ರಿ ಲೈಫ್, ದಟ್ ಈಸ್ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್. ಪ್ರೈಮರಿ ಪ್ರಿವೆನ್ಷನ್ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಬಂದಿದೆ ಆಲ್ರೆಡಿ. ಈಗ ಮಗು ಬೊಜ್ಜುತನ ಇದೆ, ಓವರ್ ವೈಟ್ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಉಂಟು, ಫ್ಯಾಮಿಲಿ ಹಿಸ್ಟ್ರಿ ಫಾಟ್ ಕಾಯಿಲೆ ಅಥವಾ ಇತರ ಕಾಯಿಲೆಗಳಿದೆ. ಸೊ ಅದು ಪ್ರೈಮರಿ ಪ್ರಿವೆನ್ಷನ್ ಅಂದ್ರೆ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ ಮಗುವಿಗೆ ಇದೆ. ಸೆಕೆಂಡ್ರಿ ಪ್ರಿವೆನ್ಷನ್ ಅಂದ್ರೆ ಕಾಯಿಲೆ ಬಂದಿರ್ತದೆ, ಆ ಕಾಯಿಲೆಯನ್ನು ಪ್ರೋಗ್ರೆಸ್ ಮಾಡದಾಗೆ ನಾವು ಪ್ರಿವೆಂಟ್ ಮಾಡುದು. ಅದು ದೊಡ್ಡವರಲ್ಲಿ ನಾವು ಮಾಡುದು. ಈಗ ನಮ್ಮ ಹತ್ರ ಕ್ಲಿನಿಕ್ಗೆ ಬರೋ ಪೇಷಂಟ್ಗಳಲ್ಲಿ ಶುಗರ್ ಡಿಟೆಕ್ಟ್ ಆಗ್ತದೆ, ಆರಂಭಿಕ ಘಟ್ಟ. ನಾವು ಅದನ್ನು ಅವರಿಗೆ ಶುಗರಿಗೆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಚೆಕ್ ಮಾಡಿ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ತೇವೆ. ಅದೊಂದು ಸಾಧಾರಣ ಒಂದು ಲೆವೆಲಲ್ಲಿ, ಅದು ಸಾಧಾರಣ ಒಂದು 6.5 ಒಳಗೆ ಇದ್ರೆ ಅದಕ್ಕೆ ಔಷಧ ಬೇಡ, ನೀವು ಜೀವನ ಶೈಲಿ ಬದಲಾವಣೆಯಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ಹೇಳುದು ನಾವು. ಅಂದ್ರೆ ಅದು ದಟ್ ಇಸ್ ಬಿಕಮ್ಸ್ ಎ ಪ್ರೈಮರಿ ಪ್ರಿವೆನ್ಷನ್. ಅಂದ್ರೆ ಅಲ್ಲಿ ಕಾಯಿಲೆ ಆರಂಭ ಆಗಿದೆ, ಬಟ್ ಕಾಯಿಲೆ ಯಾವುದೇ ಒಂದು ಕಾಂಪ್ಲಿಕೇಶನ್ಗೆ ಹೋಗ್ಲಿಲ್ಲ. ಸೆಕೆಂಡ್ರಿ ಪ್ರಿವೆನ್ಷನ್ ಅಂದ್ರೆ ಕಾಯಿಲೆ ಆರಂಭ ಆಗಿದೆ, ಕಾಯಿಲೆಯಲ್ಲಿ ಕಾಂಪ್ಲಿಕೇಶನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು ಮಾಡಬೇಕು, ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಪೇಷಂಟ್ ವಿ ಹ್ಯಾವ್ ಟು ಡೂ ಸೆಕೆಂಡ್ರಿ ಪ್ರಿವೆನ್ಷನ್. ಅದು ಈ ಉದಾಹರಣೆ ನಾನೀಗ ಹೈಪರ್ ಟೆನ್ಷನ್ ಪೇಷಂಟ್ ಅಲ್ಲಿ ನೋಡ್ತಿದ್ರೆ, ಹೈಪರ್ ಟೆನ್ಷನ್ ಪೇಷಂಟ್ ಈಗ ಒಂದು ಸ್ಮೋಕ್ ಮಾಡಿ ಸೆಡೆಂಟ್ರಿ ಲೈಫಲ್ಲಿ ಹೈಪರ್ ಟೆನ್ಷನ್ ಬಂದಿರಬಹುದು. ಸೊ ಪ್ರೈಮರಿ ಪ್ರಿವೆನ್ಷನ್ಸ್ ಆಗಲಿಲ್ಲ. ಇನ್ನು ಪ್ರೈಮರಿ ಪ್ರಿವೆನ್ಷನ್ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗೋ ಸ್ಟೇಜಲ್ಲಿ ಆಲ್ರೆಡಿ ಕಿಡ್ನಿಗೂ ಕಣ್ಣಿಗೂ ಎಫೆಕ್ಟ್ ಆಗಿದೆ. ಈ ಸ್ಟೇಜಲ್ಲಿ ಎಂತ ಮಾಡಬೇಕಂದ್ರೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಬೇಕು, ಮತ್ತೆ ಅದಕ್ಕೆ ಬೇಕಾಗೋ ಚಿಕಿತ್ಸೆ ಕೊಡಬೇಕು. ಅದರಿಂದಾಗಿ ಪೇಷಂಟ್ನ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡೋದು ಸೆಕೆಂಡ್ ಪ್ರಿವೆನ್ಷನ್. ಈ ಟರ್ಷಿಯರ್ ಪ್ರಿವೆನ್ಷನ್ ಅಂದ್ರೆ ಇನ್ಸ್ಪೈಟ್ ಆಫ್ ಆಲ್ ಯುವರ್ ಎಫರ್ಟ್ಸ್ ಪೇಷಂಟ್ಗಳಿಗೆ ಕಾಯಿಲೆ ಬರ್ತದೆ, ಕಾಂಪ್ಲಿಕೇಶನ್ ಬರ್ತದೆ, ಎಂಡ್ ಆರ್ಗನ್ ಡ್ಯಾಮೇಜ್ ಆಗ್ತದೆ, ಅದು ಟರ್ಷಿಯರಿ ಪ್ರಿವೆನ್ಷನ್. ಅಂದ್ರೆ ಕೆಲವು ಮಧುಮೇಹಿಗಳಿಗೆ ಈಗ ಬ್ಲೈಂಡ್ನೆಸ್ ಬರ್ಬೋದು, ಹೈಪರ್ ಟೆನ್ಷನ್ ಇದ್ದವರಿಗೆ ಅವ್ರಿಗೆ ಕಿಡ್ನಿ ಫೇಲ್ ಆಗ್ಬೋದು, ಡಯಾಲಿಸಿಸ್ಗೆ ಹೋಗ್ತಾರೆ, ಈ ತರದ್ದು ಸಂಗತಿ. ಅಥವಾ ಈಗ ಉದಾಹರಣೆ ಕ್ಯಾನ್ಸರ್ ಕಾಯಿಲೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗದೆ ಅದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುದು, ಇಲ್ಲಿ ನಾವು ಪ್ಯಾಲಿಯೇಟಿವ್ ಕೇರ್ ಮಾತ್ರ ಹೇಳುದು, ಇದೆಲ್ಲ ಟರ್ಷರಿ ಪ್ರಿವೆನ್ಷನ್ ಅಲ್ಲಿ ಬರ್ತದೆ. ಸೊ ನೀವು ಹೇಳಿದಾಗೆ ನಾವು ಈಗ ಮಕ್ಕಳಲ್ಲಿ ಆದಷ್ಟು ಮಟ್ಟಿಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ದು ಈ ಪ್ರೈಮೋಡಿಯಲ್ ಪ್ರಿವೆನ್ಷನ್, ಅಂದ್ರೆ ಆ ರಿಸ್ಕ್ ಫ್ಯಾಕ್ಟರ್ ಬರೋದಾಗೆ ನಾವು ತಡಿಬೇಕು. ಸರಿ, ಇದರ ಜೊತೆ ಹೇಳಿದ್ರಿ ನೀವು ಈ ಹಾರ್ಟಿನ ತೊಂದರೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಇದ್ದಾವೆ ಅನ್ನೋದನ್ನ ಮಧ್ಯದಲ್ಲಿ ಮಾತಾಡಿದ್ರಿ. ಈ ಹಾರ್ಟಿನ ತೊಂದರೆಗಳಿಗೂ ಈ ಜೀವನ ಶೈಲಿಗೂ ಏನಾದರೂ ಸಂಬಂಧ ಇರಬಹುದಾ? ಖಂಡಿತ ಇದೆ ಸರ್. ಈಗ ನೀವು ಕೇಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಪೇಪರಲ್ಲಿ ನಾವು ಓದ್ತಾ ಇರ್ತೇವೆ 20 ವರ್ಷದವರು 25 ವರ್ಷದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುದು, ಕೆಲವು ಸಲ 15-16 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುದು. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಹ ಕೆಲವು ಈ ಸಡನ್ ಕೊಲ್ಯಾಪ್ಸ್ ಆಗುದು, ಅಟ್ಯಾಕ್ ಆಗಿ ಪೇಷಂಟ್ ಅಲ್ಲೇ ಕೊಲ್ಯಾಪ್ಸ್ ಆಗಿ ಹೀಗೆ ಮರಣ ಹೊಂದುದನ್ನು ನಾವು ನೋಡಿದ್ದೇವೆ ಈಗ. ಸೊ ಈ ಜೀವನ ಶೈಲಿಯಿಂದಾಗಿ ಖಂಡಿತವಾಗಿಯೂ ಈಗ ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಡಿಯಕ್ ಡಿಸೀಸಸ್ ಜಾಸ್ತಿ ಆಗಿದೆ. ಅಂದರೆ ದೇ ಆರ್ ಆಲ್ ಇಂಟರ್ ರಿಲೇಟೆಡ್, ಲೈಫ್ ಸ್ಟೈಲ್ ಮತ್ತು ನಿಮಗೆ ಅದರಿಂದಾಗಿ ಕೊಲೆಸ್ಟ್ರಾಲ್ ಅಂದರೆ ರಕ್ತದಲ್ಲಿರುವ ಜಿಡ್ಡಿನಂಶ ಜಾಸ್ತಿ ಆಗ್ಬೋದು, ಲಿವರಲ್ಲಿ ಜಿಡ್ಡಿನಂಶ ಜಾಸ್ತಿ ಆಗ್ಬೋದು, ಇದರಿಂದ ಈ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇಂಥದ್ದು ಕಾಯಿಲೆಗಳು ಬರ್ಬೋದು. ಇದು ಮುಂದೆ ಇನ್ನೂ ಕಂಟ್ರೋಲ್ ಮಾಡದಿದ್ದರೆ ಇದರಿಂದಾಗಿ ಹಾರ್ಟಿಗೆ ಎಫೆಕ್ಟ್ ಆಗಿ ಕಾರ್ಡಿಯಕ್ ಅಟ್ಯಾಕ್ಸ್ ಅಂದರೆ ಈಗ ನಾವು ಹೇಳೋದು ಆದರೆ ಇಷ್ಕಿಯಾಮಿಕ್ ಹಾರ್ಟ್ ಡಿಸೀಸ್, ಹಾರ್ಟ್ ರಿಲೇಟೆಡ್ ಇಲ್ನೆಸ್ ಜಾಸ್ತಿ ಆಗ್ಬೋದು. ನೀವು ಹೇಳಿದ್ರಿ ಹೆಚ್ಚು ನಿಮ್ಮಲ್ಲಿ ಬರುವಂತಹ ರೋಗಿಗಳು ಏನು ಮಾನಸಿಕ ಕಾಯಿಲೆಗಳಿಗೂ ಕೂಡ ನಿಮ್ಮನ್ನು ಅಪ್ರೋಚ್ ಆಗ್ತಾರೆ ಬಂದು ಅಂತೇಳಿ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ಅಥವಾ ಯುವ ಜನಾಂಗದಲ್ಲಿ ಮಾನಸಿಕವಾದಂತಹ ಒಂದು ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು, ಕಾಯಿಲೆ ಅಲ್ಲದಿದ್ದರೂ ಕೂಡ ಜಾಸ್ತಿ ಆಗ್ತಾ ಇರೋದನ್ನು ನೋಡಿದ್ದೇವೆ. ಇದು ಕೂಡ ಒಂದು ಜೀವನ ಶೈಲಿಯ? ಹೌದು ಸರ್. ಅಂದರೆ ಈಗ ಜೀವನ ಶೈಲಿ ಕಾಯಿಲೆಯಲ್ಲಿ ನಾವು ಈ ಆತಂಕ ಖಿನ್ನತೆ ಅದೆಲ್ಲ ಜೀವನ ಶೈಲಿ ಕಾಯಿಲೆಯಲ್ಲೇ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು. ನೀವು ಹೇಳಿದಾಗೆ ಆಗ ಮಧುಮೇಹ ಮತ್ತು ರಕ್ತದೊತ್ತಡ ಆಮೇಲೆ ಬೊಜ್ಜಿತನ ಮತ್ತು ಹಾರ್ಟ್ ಡಿಸೀಸ್ ಮತ್ತು ಈ ಕೊಲೆಸ್ಟ್ರಾಲ್ ಇಶ್ಯೂ, ಫ್ಯಾಟಿ ಲಿವರ್ ಡಿಸೀಸ್ ಮತ್ತು ಈ ಮಾನಸಿಕ ಕಾಯಿಲೆಗಳು PCOD ಇದೆಲ್ಲ ಒಂದು ಲೆಕ್ಕದಲ್ಲಿ ಎಲ್ಲ ಮೂಲಭೂತ ಕಾರಣಗಳು, ಇದಕ್ಕೆ ಫಂಡಮೆಂಟಲ್ ಕಾಸ್ ಸೇಮ್ ಇದಕ್ಕೆ. ಇದಕ್ಕೆ ಮಕ್ಕಳಲ್ಲಿ ಬರುವಂತಹ ಖಿನ್ನತೆಗೆ ಹೋಮಿಯೋಪತಿಯಲ್ಲಿ ಪರಿಹಾರ ಉಂಟಾ? ಇದೆ ಸರ್, ಪರಿಹಾರ ಇದೆ. ಇದಕ್ಕೆ ಮಕ್ಕಳಲ್ಲಿ ಖಿನ್ನತೆ ಬರುವಾಗ ಅದನ್ನು ಒಂದು ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ನಾವು ಹೆಚ್ಚಾಗಿ ಏನು ಮಾಡ್ತೇವೆ ಅಂದರೆ ಈಗ ಈ ಪೇರೆಂಟ್ಸ್ ಏನಾದರೂ ನನ್ನ ಮಗು ಏಕಾಗ್ರತೆ ಪ್ರಾಬ್ಲಮ್ ಇದೆ ಶಾಲೆಯಲ್ಲಿ ಅಥವಾ ಮಕ್ಕಳೊಟ್ಟಿಗೆ ಮಿಂಗಲಾಗೋದಿಲ್ಲ, ಇತರ ಮಕ್ಕಳೊಟ್ಟಿಗೆ ಮಿಂಗಲಾಗೋದಿಲ್ಲ, ಟೀಚರ್ಸ್ ಐಡೆಂಟಿಫೈ ಮಾಡಿ ಪೇರೆಂಟ್ಸ್ಗೆ ಏನಾದರೂ ತಿಳಿಸಿದರೆ ಅಂಥ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ನಮ್ಮ ಹತ್ರ. ಮತ್ತು ಮಗುವಿಗೆ ಒಂದು ಎಷ್ಟೋ ಸಲ ನಾವು ನೋಡಿದೆ ಮಕ್ಕಳಿಗೆ ಲೋನ್ಲಿನೆಸ್ ಇದೆ. ಏನಾಗುತ್ತೆ ಅಂದರೆ ಈಗ ನೀವು ಒಂದು 3ನೇ 4ನೇ ಕ್ಲಾಸಿನ ಮಕ್ಕಳಿಗೂ ಸಹ ಪೇಟೆಯಲ್ಲಿ ನಾನು ನೋಡಿದು ಅವರಿಗೊಂದು ರಿಲ್ಯಾಕ್ಸೇಷನ್ ಅಂತ ಇರೋದಿಲ್ಲ ಅವರಿಗೆ. ಅಂದರೆ ಶಾಲೆ ಇರುವಾಗ ಸಹ ಅವರಿಗೆ ತುಂಬ ಈ ಶೈಕ್ಷಣಿಕ ಒತ್ತಡಗಳಿರ್ತದೆ, ಮತ್ತೊಂಥರ ಈ ಒಂಥರ ಒಂದು ಕಾಂಪಿಟಿಷನ್, ಅಕಾಡೆಮಿಕ್ ಆಗಿ ನಾನು ಮಾರ್ಕ್ ಜಾಸ್ತಿ ತೆಗಿಬೇಕು ಅಂತೇಳಿ ಮಕ್ಕಳಲ್ಲಿ ಒಂದು ಕಾಂಪಿಟಿಷನ್. ಪೇರೆಂಟ್ಸ್ ಪ್ರೆಷರ್ ಕೊಡದಿದ್ರು ಮಕ್ಕಳಲ್ಲಿ ಒಂದು ಪಿಯರ್ ಗ್ರೂಪ್ ಕಂಪ್ಯಾರಿಷನ್, ಅವರಲ್ಲಿ ಒಂದು ನನ್ನ ಫ್ರೆಂಡಿಗೆ ಎಷ್ಟು ಬರ್ತಾ ಇದೆ ಮಾರ್ಕ್, ನನಗೆ ಬರ್ತಾ ಇಲ್ಲ. ಮತ್ತೆ ಈಗ ಹೆಚ್ಚಿನ ಫ್ಯಾಮಿಲಿಯಲ್ಲಿ ಒಂದು ಅಥವಾ ಎರಡು ಮಕ್ಕಳು, ಅವರಿಗೆ ಒಂದು ಶೇರ್ ಮಾಡಲಿಕ್ಕೂ ಆಗುದಿಲ್ಲ ವಿಷಯಗಳನ್ನು. ಸೊ ಮಕ್ಕಳಲ್ಲಿ ಎಷ್ಟೋ ಮಕ್ಕಳಲ್ಲಿ ಖಿನ್ನತೆ ಇದೆ, ಈಗ ಖಿನ್ನತೆ ಇದೆ, ಆತಂಕ ಇದೆ. ಅದಕ್ಕೆ ಹೋಮಿಯೋಪತಿ ಒಂದು ಉತ್ತಮ ಪರಿಹಾರ ಅದಕ್ಕೆ. ಹೌದು, ಅಂದ್ರೆ ಚಿಕಿತ್ಸೆಯೊಟ್ಟಿಗೆ ಅದಕ್ಕೆ ಕೆಲವು ಸಲ ನಾವು ಐಡೆಂಟಿಫೈ ಮಾಡಿ ಇದಕ್ಕೆ ಒಂದು ಕೌನ್ಸೆಲಿಂಗ್ ಮಾಡಿಸಬೇಕಾಗ್ತದೆ. ಅದಕ್ಕೆ ನಾವು ಕೆಲವು ಆಪ್ತ ಸಮಾಲೋಚಕರ ಹತ್ರ ನಾವು ಅದನ್ನು ಕನ್ಸಲ್ಟ್ ಮಾಡ್ತೇವೆ. ಚಿಕಿತ್ಸೆಯೊಟ್ಟಿಗೆ ಅದಕ್ಕೆ ಆಪ್ತ ಸಮಾಲೋಚನೆ ಸಹ ಬೇಕಾಗ್ತದೆ. ಇಲ್ಲಿ ಆಪ್ತ ಸಮಾಲೋಚನೆ ಮಗುವಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಮಾತ್ರ ಅಲ್ಲ, ಅವರ ಪೇರೆಂಟ್ಸ್ಗೂ ಬೇಕಾಗ್ತದೆ. ಆದ್ರಿಂದ ಈ ರೀತಿಯಲ್ಲಿ ಅದನ್ನು ಎರಡು ರೀತಿಯನ್ನು ಸೇರಿಸಿಕೊಂಡು ಮಾಡ್ತೀವಿ. ಹೌದು ಹೌದು, ಅಂದ್ರೆ ಇದು ಈ ಯಾವುದೇ ಈ ಮಾನಸಿಕ ರೋಗಗಳಲ್ಲಿ ಚಿಕಿತ್ಸೆಯೊಟ್ಟಿಗೆ ಈ ಕೌನ್ಸೆಲಿಂಗ್, ಆಪ್ತ ಸಮಾಲೋಚನೆ, ಇಟ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳೋದು ನಾವು. ಹಾಗದು ಇಟ್ ವಿಲ್ ಬಿ ಮೋರ್ ಇಫೆಕ್ಟಿವ್. ಇತ್ತೀಚಿನ ದಿನಗಳಲ್ಲಿ ನಗರಗಳಲ್ಲೆಲ್ಲ ಒಂದು ಕೆಲವು ರೀತಿಯ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರ್ತವೆ, ಅಲರ್ಜಿಕ್ ಕಾಯಿಲೆಗಳು ಅಂತೀವಿ. ನಾವೀಗ ಪೇಪರಲ್ಲಿ ಅಥವಾ ಮೀಡಿಯಾದಲ್ಲಿ ನೋಡ್ತೀವಿ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ನಗರಗಳಲ್ಲಿ ಅಸ್ತಮಾ ಇಂಥದ್ದೆಲ್ಲ ಜಾಸ್ತಿ ಈ ಅಲರ್ಜಿಕ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗುವುದನ್ನು ಕೇಳಿದ್ದೇವೆ. ಇದು ಕೂಡ ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಹೇಗೆ ಅಲರ್ಜಿ ಅಂದರೆ? ಇದೊಂದು ಎಕ್ಸಾಕ್ಟ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲ, ಬಟ್ ನೀವು ಹೇಳಿದಾಗೆ ಅಲರ್ಜಿಯಲ್ಲಿ ಕೆಲವು ಕಾಯಿಲೆಗಳು ಖಂಡಿತ ಜೀವನ ಶೈಲಿ ಕಾಯಿಲೆಗಳಲ್ಲಿ ಬರ್ಬೋದು. ಒಂದು ವಿಷಯ ಅಂದರೆ ಈಗ ನಾವು ತಿನ್ನೋ ಆಹಾರ, ಈಗ ನಗರ ಈ ಪಟ್ಟಣಗಳಲ್ಲಿ ಒಂದು ಆಗೋ ಈ ಪೊಲ್ಯೂಷನ್ನಿಂದ, ಈಗ ಈ ನಗರೀಕರಣ ಮತ್ತು ಈ ಅರ್ಬನೈಸೇಷನ್ ಇಫೆಕ್ಟಿಂದ ನಮಗೆ ಸರಿಯಾದ ಒಂದು ಈ ಪ್ಯೂರ್ ಗಾಳಿ ಆಕ್ಸಿಜನ್ ಸಿಗ್ತಾ ಇಲ್ಲ ಈಗ, ಪೊಲ್ಯೂಟೆಡ್ ಏರ್ ನಾವು. ಮತ್ತು ಆಮೇಲೆ ನಿಮಗೆ ನೀರಿನ ಗುಣಮಟ್ಟತೆಯು ಕಡಿಮೆ ಆಗ್ತದೆ, ಮತ್ತು ಪೇಟೆಯಲ್ಲಿ ನಾವು ತಿನ್ನೋ ಆಹಾರ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇದರಿಂದ ಈ ಎಲರ್ಜಿ ಆಲ್ರೆಡಿ ಎಲರ್ಜಿ ಇದ್ದವರಿಗೆ ಈ ಕಾಯಿಲೆ ಉಲ್ಬಣಗೊಳ್ಬೋದು. ಈ ಅವರ ಈ ಜೀವನ ಶೈಲಿಯಿಂದ ಕಾಯಿಲೆಗಳು ಉಲ್ಬಣಗೊಳ್ಳುವ ಚಾನ್ಸಸ್ ಇದೆ, ಎಗ್ರವೇಟಿಂಗ್ ಫ್ಯಾಕ್ಟರ್ಸ್. ಈಗ ಒಂದು ವಿಷಯ ಹೇಳಿದ್ರೆ ನೀವು, ಈಗ ಅಲರ್ಜಿಯಲ್ಲಿ ನಾವು ಒಂದು ಮುಖ್ಯವಾಗಿ ನೋಡೋದಂದ್ರೆ ಈ ಸ್ಕಿನ್ ಅಲರ್ಜಿ. ಸ್ಕಿನ್ ಅಲರ್ಜಿಯಲ್ಲಿ ಒಂದು ಅರ್ಟಿಕೇರಿಯಾ ಅಂತ ಹೇಳ್ತೇವೆ ನಾವು, ಅಂದ್ರೆ ಸ್ಕಿನ್ನಲ್ಲಿ ಒಂದು ಅತಿಯಾದ ತುರಿಕೆ ದಡಿಕೆ ಬರುದು, ಮತ್ತೆ ತನ್ನಷ್ಟಕ್ಕೆ ಕಡಿಮೆ ಆಗುದು. ಮತ್ತೆ ನಾವು ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗುವಾಗ ಅದರ ಕಾಸಸ್ ನೋಡ್ಲಿಕ್ಕೆ ಹೋದ್ರೆ ಏನಾದ್ರೂ ಒಂದು ಫುಡ್ ಟ್ರಿಗರ್ಸ್ ಇರ್ತದೆ, ಫುಡ್ ಯಾವ್ದು ಆಹಾರದಲ್ಲಿ, ಆಹಾರದಲ್ಲಿ ಯಾವುದೊಂದು ಹೇಳಿ ಅದನ್ನು ಮತ್ತೂ ನಾವು ಕಂಡು ಹುಡುಕ್ಲಿಕ್ಕೆ ಹೋಗುವಾಗ ಏನಾದ್ರೂ ಈ ಪೇಟೆಯಲ್ಲಿ ಇರುವಂತ ಈ ರೆಡಿಮೇಡ್ ಫುಡ್, ಜಂಕ್ ಫುಡ್ಗಳು, ಪ್ರೊಸೆಸ್ಡ್ ಫುಡ್, ಈಗ ಏನಾಗಿದೆ ಅಂದ್ರೆ ನಾವು ಪೇಟೆಯಲ್ಲಿ ನಾವು ನ್ಯಾಚುರಲ್ಸ್ಗಿಂತ ಜಾಸ್ತಿ ನಾವು ಈಗ ಮೋರ್ ಆರ್ಟಿಫಿಷಿಯಲ್ ಇದಕ್ಕೆ ನಾವು ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ನಿಮಗೆ ಹಳ್ಳಿಗಳಲ್ಲಿ ಸಹ ಈಗ ಅದೊಂದು ಬರ್ತಾ ಇದೆ, ಹಳ್ಳಿಗಳನ್ನು ಬಿಟ್ಟಿಲ್ಲ ಈ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ, ಬಟ್ ಪೇಟೆಗಳಲ್ಲಿ ಜಾಸ್ತಿ ಇದೆ. ಈಗ ಆನ್ಲೈನಲ್ಲಿ ಆರ್ಡರ್ ಕೊಟ್ಟು ನಿಮಗೆ ಎಲ್ಲ ಥರದ ಫುಡ್ಗಳನ್ನು ತಿನ್ನೋದು ಮಕ್ಕಳು ಸಣ್ಣ ಏಜಲ್ಲಿ ತಿನ್ನೋದು, ಮತ್ತು ಈ ಬೇರೆ ಬೇರೆ ಏನಾಗ್ತದೆ ಅಂದರೆ ಈ ಪ್ರೊಸೆಸ್ಡ್ ಫುಡ್ಡಲ್ಲಿರುವ ಈ ಪ್ರಿಸರ್ವೇಟಿವ್ಸು, ಆರ್ಟಿಫಿಷಿಯಲ್ ಕಲರ್ಸ್, ಮತ್ತು ಕೆಲವು ಕೆಮಿಕಲ್ಸ್, ಇದರಿಂದಾಗಿ ಈ ಕೆಲವು ಥರದ ಸ್ಕಿನ್ ಅಲರ್ಜಿ ಬರ್ತದೆ. ನಾನು ನೋಡಿದ್ದೇನೆ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಒಂದು ಇತ್ತೀಚಿನ ದಿನದಲ್ಲಿ ನನಗೆ ಒಂದೊಂದು ಒಂದು ವಾರದಿಂದ ಒಂದು ಮಗು ಬಂದಿತ್ತು, ಒಂದು ಸಿಕ್ಕಾಪಟ್ಟೆ ದಡಿಕೆ ತುರಿಕೆ ಮಗುವಿಗೆ. ಈಗ ನಾನು ಮದ್ದು ಕೊಡ್ತಾ ಹೋದೆ, ಒಮ್ಮೆ ಕಡಿಮೆ ಆಗ್ತದೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಮತ್ತೆ ಈಗ ಅದರ ಮಗುವಿನ ಆಹಾರ ಶೈಲಿಯನ್ನು ಕೇಳ್ತಾ ಹೋಗುವಾಗ ಮಗುವಿಗೆ ಡೈಲಿ ತಿನ್ನಲಿಕ್ಕೆ ಒಂದು ಅವರು ಕೋಕೋ ಬೇಸ್ ಚಾಕ್ಲೇಟ್ ಕೊಡ್ತಾ ಇದ್ರು ಸ್ಕೂಲಿಗೆ ಹೋಗುವಾಗ. ನಾನು ಈಗ ಹೇಳಿದೆ ಒಂದು ಒಂದು ಸ್ವಲ್ಪ ದಿನಕ್ಕೆ ನೀವು ಕೋಕೋ ಬೇಸ್ ಚಾಕ್ಲೇಟ್ ನಿಲ್ಲಿಸಿ, ಬೇಕಾದ್ರೆ ಬೇರೆ ನೀವು ಬೇರೆ ಸ್ವೀಟ್ಸ್ ಕೊಡಿ, ಮನೆಯಲ್ಲಿ ಬೆಲ್ಲದಿಂದ ತಯಾರಿಸಿದ್ದು ಏನಾದರೂ ಕೊಡಿ, ಜೇನುತುಪ್ಪದ್ದು ಕೊಡಿ, ಬಟ್ ಕೋಕೋ ಬೇಸ್ಡ್ ಚಾಕ್ಲೇಟ್ ಕೊಡಬೇಡಿ. ಇವರು ಡೈಲಿ ಮಗು ಹಠ ಮಾಡ್ತದೆ ಅಂತೇಳಿ ಒಂದು ಕೋಕೋ ಬೇಸ್ಡ್ ಚಾಕ್ಲೇಟ್ ಕೊಡೋದು. ಮಗುವಿಗೆ ನಾವು ಆ ಚಾಕ್ಲೇಟನ್ನು ನಿಲ್ಲಿಸಿದ ಕೂಡಲೇ ಅಲರ್ಜಿ ಕಡಿಮೆ ಕಡಿಮೆ ಆಗಿ ಅದು ಸಂಪೂರ್ಣ ನಿವಾರಣೆ ಆಯಿತು. ಇನ್ನೊಂದು ಮಗು ಹೀಗೆ ಬಂದಿತ್ತು, ಅದಕ್ಕೊಂದು ಒಂದು ಈ ಲಾಲಿಪಾಪ್ ಕೊಡೋದು, ಅದು ಈ ಸ್ಟ್ರಾಬೆರಿ ಫ್ಲೇವರ್ ಇದು ಲಾಲಿಪಾಪ್, ಆ ಫ್ಲೇವರಿಂದ ಮಗುವಿಗೆ ಅಲರ್ಜಿ ಆಗ್ತಾ ಇತ್ತು. ಅದನ್ನು ನಾನು ಐಡೆಂಟಿಫೈ ಮಾಡಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳಿದ ಮೇಲೆ ಅದು ಕಡಿಮೆ ಆಯಿತು. ಆದ ಕಾರಣ ಈ ನಮ್ಮ ಈ ಪೇಟೆಯಲ್ಲಿ ನೀವು ಹೇಳಿದ ಹಾಗೆ ಈ ಅಲರ್ಜಿ ಸಂಪೂರ್ಣವಾಗಿ ಜೀವನ ಶೈಲಿ ಕಾಯಿಲೆ ಅಲ್ಲದಿದ್ರೂ ಸಹ ಈ ಜೀವನ ಶೈಲಿಯಿಂದ ಅಲರ್ಜಿ ಕಾಯಿಲೆಗಳು ಉಲ್ಬಣ ಆಗ್ತದೆ ಅಥವಾ ಜಾಸ್ತಿ ಆಗ್ತಾ ಇದೆ. ಈಗ ಅದು ಎಲ್ಲ ಕಾಯಿಲೆಗಳಿಗೂ ಅನ್ವಯ ಆಗ್ತದೆ, ದಡಿಕೆ ತುರಿಕೆ ಅಂತ ಹೇಳಿದೆ ನಾನು. ಮತ್ತೆ ಕೆಲವು ಎಕ್ಸಿಮ್ ಅಂತ ಹೇಳ್ತೀವಿ ನಾವು, ಕೇಳಿರ್ಬೋದು ನೀವು ಇಸಬ್ಬು ಅಂತ ಹೇಳುದು, ಇಸಬ್ಬು ರೋಗ ಎಕ್ಸಿಮ್ ಅಂತೇಳಿ, ಎಟೋಪಿಕ್ ಎಕ್ಸಿಮ. ಅದು ಸಹ ಕೆಲವು ಸಲ ನಿಮಗೆ ಕೆಲವು ಪರ್ಟಿಕ್ಯುಲರ್ ಫುಡ್ ಟ್ರಿಗರ್ಸ್, ಈ ಸಿಕ್ಕಾಪಟ್ಟೆ ಕೆಲವರು ನಾನ್ ವೆಜ್ ತಿಂತಾರೆ, ಅದು ಅದರಿಂದ ಸಹ ಬರ್ಬೋದು. ಮತ್ತೆ ನಿಮಗೆ ಕೆಲವು ಈ ಫುಡ್ಡಲ್ಲಿ ಹಾಕುವ ಪ್ರಿಸರ್ವೇಟಿವ್ಸ್ ಇಂದ ಬರ್ಬೋದು. ಮತ್ತೆ ಕೆಲವು ಈ ತುಂಬ ಹೈ ಪ್ರೋಟೀನ್ ಫುಡ್ಗಳು, ಈ ಮಶ್ರೂಮ್, ಸೋಯಾ ಪ್ರಾಡಕ್ಟ್ಸ್, ಮತ್ತೆ ಕೆಲವು ಸಲ ಈ ಸೀ ಫುಡ್ಗಳು, ಅದು ಅತಿಯಾಗಿ ತಿಂದರೆ ಸಹ ಇಚ್ಚಿಂಗ್ ಜಾಸ್ತಿ ಆಗೋದು. ಸೊ ಅತಿಯಾದ ಪ್ರೋಟೀನ್ ಫುಡ್ಗಳು, ಅತಿಯಾದ ಪ್ರೋಟೀನ್ ಇರುವಂತಹ ಕೆಲವು ಬೇರೆ ರೆಡಿಮೇಡ್ ಫುಡ್ಸ್, ಇದರಿಂದಲೇ ಅದು ಜಾಸ್ತಿ ಆಗೋ ಚಾನ್ಸ್ ಇದೆ. ಈಗ ಈ ಇಂಥ ಫುಡ್ಗಳೇ ಹೆಚ್ಚು ಅಲರ್ಜಿಯನ್ನು ಉಂಟು ಮಾಡುವುದು ಅಂತ ಏನಾದರೂ ಉಂಟಾ? ಫುಡ್ ಅಂದರೆ ನಾವು ನೋಡಿದ ಪ್ರಕಾರ ಅದರಲ್ಲಿ ನಿಮಗೆ ಕೆಲವರಿಗೆ ಅಲರ್ಜಿ ಇರುವವರಿಗೆ ಕೆಲಸ ಯಾವ ಫುಡ್ಡಿಂದ ಸಹ ಟ್ರಿಗರ್ ಆಗ್ಬೋದು. ಈ ಡೈರೆಕ್ಟ್ ಫುಡ್ ಪ್ರಕೃತಿಯಿಂದ ಏನು ಸಿಗ್ತದೋ ಅಂಥ ಫುಡ್ಡಲ್ಲಿ ಎಲರ್ಜಿ ಆಗೋದು ಕಡಿಮೆ. ಈಗ ಸಪೋಸ್ ನಾವು ಡೈರೆಕ್ಟ್ ಈಗ ಅನ್ನ ತಿಂತೇವೆ ಅಥವಾ ಇದು ರಾಗಿ ತಿಂತೇವೆ, ಹಣ್ಣು ಹಂಪಲು ತಿಂತೇವೆ, ಇದರಲ್ಲಿ ಡೈರೆಕ್ಟಾಗಿ ಎಲರ್ಜಿ ಆಗೋದು ಕಡಿಮೆ. ಬಟ್ ಆ ಫುಡ್ಡನ್ನು ಪ್ರೋಸೆಸ್ ಮಾಡುವಾಗ ಈಗ ತುಂಬ ಆಯಿಲಿ ಹಾಕಿ, ಈಗ ಸಪೋಸ್ ಆಯಿಲಿ ಫುಡ್ ಹಾಕಿ ಮಸಾಲೆ ಹಾಕಿ ಅದೇ ಅನ್ನವನ್ನು ನೀವು ಬಿರಿಯಾನಿ ಮಾಡ್ಬೋದು. ಆ ಬಿರಿಯಾನಿ ಮಾಡುವಾಗ ಅದಕ್ಕೆ ಕೆಲವು ಬೇರೆ ಚಕ್ಕೆ ಲವಂಗಗಳು ಇಂಥ ಈ ಮಸಾಲೆ ಪೌಡರ್ ಎಲ್ಲ ಆಗ್ತವೆ. ಸೊ ಅದರಲ್ಲಿ ನಿಮಗೆ ಕೆಲವು ಎಲರ್ಜಿ ಅಂಶಗಳಿರ್ಬೋದು. ಸೊ ಅಂಥ ಫುಡ್ ತಿಂದ ನಂತರ ಕೆಲವರಿಗೆ ಅಸ್ತಮ ಜಾಸ್ತಿ ಆಗೋದು ಅಥವಾ ಸ್ಕಿನ್ ಎಲರ್ಜಿ ಜಾಸ್ತಿ ಆಗೋದು, ಎಲರ್ಜಿ ಬೇರೆ ಶೀತ ಎಲರ್ಜಿ ಜಾಸ್ತಿ ಆಗೋದೆಲ್ಲ ನೋಡಿದೆವು ನಾವು. ಸೊ ಈ ಈ ನ್ಯಾಚುರಲ್ ಫುಡ್ ತಿಂದಷ್ಟು ಎಲರ್ಜಿ ಕಾಯಿಲೆಗಳು ಕಡಿಮೆ. ಈ ನಾವು ಅದನ್ನು ಇದಂತ ಹೇಳೋದಿಲ್ಲ, ಅನ್ಯಾಚುರಲ್ ಫುಡ್ ಅಂತ ಹೇಳೋದಿಲ್ಲ. ಬಟ್ ಈ ಪ್ರೊಸೆಸ್ಡ್ ಫುಡ್ ಮತ್ತು ರೆಡಿಮೇಡ್ ಫುಡ್, ಟಿಂಡ್ ಫುಡ್ ಮತ್ತು ಜಂಕ್ ಫುಡ್ಗಳು ಇದು ತಿಂದಷ್ಟು ಎಲರ್ಜಿ ಕಾಯಿಲೆಗಳಿಗೆ ನಾವು ಆಹ್ವಾನ ಮಾಡಿದಾಗೆ. ಅದು ಈಗ ಈ ಎಲರ್ಜಿ ಯಾವ ಫುಡ್ಡಿನಿಂದ ಬರುವುದು ಅಂತ ಹೇಳಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದ? ಅದಕ್ಕೆ ನಿಮಗೆ ಕೆಲವು ಸಲ ಈ ಡೈರೆಕ್ಟಾಗಿ ಒಂದು ಪರ್ಟಿಕ್ಯುಲರ್ ಪೇಷಂಟ್ ನಾನೊಂದು ಡೈರೆಕ್ಟ್ ಈ ಫುಡ್ ತಿಂದ ನಂತರವೇ ಬಂತು ಅಂತ ಹೇಳಿದರೆ ನಮಗೆ ಐಡೆಂಟಿಫೈ ಮಾಡ್ಬೋದು. ಹೆಚ್ಚಿನ ಬಾರಿ ಕಷ್ಟ ಅದು. ಬಟ್ ಕೆಲವು ಸಲ ಪೇಷಂಟ್ ಹೇಳ್ತಾರೆ ನನಗೆ ಮಶ್ರೂಮ್ ತಿಂದ ನಂತರ ನನಗೆ ಎಲರ್ಜಿ ಆಗೋದಿಲ್ಲ, ನನಗೆ ಈ ಸ್ಟ್ರಾಬೆರಿ ಫ್ರೂಟ್ಸ್ ತಿಂದರೆ ಆಗೋದಿಲ್ಲ, ಕೆಲವರಿಗೆ ಮಿಲ್ಕ್ ಕೊಡಿದ್ರೆ ಆಗೋದಿಲ್ಲ. ಅದೊಂದು ಕೆಲವು ಟ್ರಿಗರ್ಸ್ ಹೇಳೋದು ನಾವು. ಅಂದರೆ ಅದು ಆ್ಯಕ್ಚುಲಿ ಎಲರ್ಜಿ ಕಾಯಿಲೆಗೆ ಅದು ಮೂಲಭೂತ ಕಾರಣ ಅಲ್ಲ. ಅದು ಅದು ದೇ ಆರ್ ಜಸ್ಟ್ ದ ಟ್ರಿಗರ್ಸ್. ಅಂದರೆ ನಾವೀಗ ಹೋಮಿಯೋಪತಿ ಸಿದ್ಧಾಂತದಲ್ಲಿ ಏನು ಹೇಳ್ತೇವೆ ಅಂದರೆ ಎಲರ್ಜಿ ಕಾಯಿಲೆಗಳಿಗೆ ಮೂಲ ಕಾರಣ ಬೇರೆ, ಮತ್ತೊಂದು ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ ಅಂದರೆ ಅದನ್ನು ಹೊರಗೆ ತರುವ ಕಾರಣ ಬೇರೆ. ಈ ಫುಡ್ ಫ್ಯಾಕ್ಟರ್ ಅಂದರೆ ಫುಡ್ ಟ್ರಿಗರ್ ಅಂದರೆ ಫುಡ್ ಒಂದು ಟ್ರಿಗರ್ ಅಷ್ಟೇ, ಆ ಅವನ ಬಾಡಿಯಲ್ಲಿದ್ದ ಎಲರ್ಜಿಯನ್ನು ಹೊರಗೆ ತರ್ತದೆ. ಮತ್ತು ಅದು ಕಾಯಿಲೆಯನ್ನು ಪುನರಾವರ್ತನೆ ಮಾಡುವಂಥ ಅಂಶಗಳು ಅವರಿಗೆ ಬೇರೆ ಇರ್ಬೋದು. ಲೈಫ್ ಸ್ಟೈಲ್ ಇರ್ಬೋದು, ಒತ್ತಡಗಳಿರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ವಂಶವಾಹಿನಿ ಇರ್ಬೋದು, ಫಾಲ್ಟಿ ಲೈಫ್ ಸ್ಟೈಲ್ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು. ಸೊ ಅದ ಕಾರಣ ಅದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಿ ಮತ್ತೆ ಕಾರಣ ಹೇಳ್ಬೋದು ಅಷ್ಟೆ. ಈ ಎಲರ್ಜಿಗಳಿಗೆ ಬರೇ ಫುಡ್ ಮಾತ್ರವೋ ಅಂತ ಕಾರಣ ಆಗುವಂಥದ್ದು, ಬೇರೆ ಏನಾದರೂ ಕಾರಣಗಳಿರ್ತವೆ ಫುಡ್ ಅಲ್ಲದ ವಸ್ತುಗಳು? ಇಲ್ಲ, ಅದಕ್ಕೂ ನೀವು ಹೇಳಿದಾಗೆ ಅದು ಎಲರ್ಜಿಗೆ ಒಂದು ಕಾರಣ ಅಲ್ಲ, ಇಟ್ ಈಸ್ ಎ ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸೀಸ್. ಅಂದರೆ ಅದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇದೆ, ಹಲವಾರು ಕಾರಣಗಳಿವೆ. ನೀವು ಕರೆಕ್ಟಾಗಿ ಕೇಳಿದ ಎಲರ್ಜಿಗೆ ಏನು ಕಾರಣ ಅಂತ ಹೇಳಿದರೆ ಈಗ ಸಹ ನಿಮಗೆ ಹೆಚ್ಚಿನ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಕ್ಟ್ ಕಾಸ್ ನಾಟ್ ನೋನ್. ಅಂದರೆ ಎಲರ್ಜಿ ಅಂದರೆ ಇಟ್ ಈಸ್ ಎ ಆಲ್ಟರ್ಡ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಲೆಕ್ಕ. ಒಬ್ಬ ವ್ಯಕ್ತಿಯ ಈ ರೋಗ ಪ್ರತಿರೋಧಕ ಶಕ್ತಿ ಒಂದು ವಿಚಿತ್ರವಾಗಿ ವರ್ತಿಸೋದೇ ಎಲರ್ಜಿ. ಈಗ ಈ ಮೀನಿಂಗ್ ನೋಡಿದ್ರು ನೀವು, ಅಲರ್ಜಿ ಮೀನಿಂಗ್ ಅದೊಂದು ಗ್ರೀಕ್ ವರ್ಡ್. ಅದು ಆ ಗ್ರೀಕ್ ವರ್ಡಲ್ಲಿ ಈ ಎಲರ್ಗ ಅಂದರೆ ಅದೊಂದು ನಿಮಗೆ ಒಂದು ಡಿಫ್ರೆಂಟ್, ಮತ್ತೆ ನಿಮಗೆ ಎರ್ಗೋನ್ ಅಂದರೆ ಅದು ಒಂದು ರಿಯಾಕ್ಷನ್, ಅಂದರೆ ಒಂದು ಡಿಫ್ರೆಂಟ್ ರಿಯಾಕ್ಷನ್. ನಿಮಗೆ ಬಾಡಿ ಅಂದರೆ ನಿಮ್ಮ ಬಾಡಿಯ ದೇಹ ಪ್ರತಿರೋಧಕ ಶಕ್ತಿ ಒಂದು ವಿಚಿತ್ರ ರೀತಿಯಾಗಿ ವರ್ತಿಸೋದೇ ಎಲರ್ಜಿ. ಈಗ ಸಪೋಸ್ ನಾವೊಂದು ಡಸ್ಟಿಗೆ ಹೋಗ್ತೇವೆ, ಡಸ್ಟಿಗೆ ಹೋಗುವಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನಾಗ್ತದೆ, ಒಂದು ಡಸ್ಟಿಗೆ ಹೋಗುವಾಗ ಒಂದು ಎರಡು ಅಕ್ಷಿ ಬರ್ತದೆ, ಅಲ್ಲಿ ಎಲರ್ಜಿ ಅವನಿಗೆ ಸೀನು ನಿಲ್ತದೆ. ಈ ಎಲರ್ಜಿ ಕಾಯಿಲೆ ಇರುವವರಿಗೆ ಆ ಡಸ್ಟಲ್ಲಿ ಇಲ್ಲದಿದ್ರು ಒಮ್ಮೆ ಆ ಡಸ್ಟ್ ಟ್ರಿಗರ್ ಆದರೆ ಮತ್ತೆ ಸವನಿಗೆ ಒಂದು 50 ಬಾರಿ 100 ಬಾರಿ ಸೀನು ಬರ್ತಾ ಇರ್ತದೆ. ಸೊ ಅದೊಂದು ಟ್ರಿಗರ್ ಬೇರೆ, ಮತ್ತೆ ಹಲವು ಕಾರಣ ಅವನ ಬಾಡಿಯಲ್ಲಿ ಅವನ ರಕ್ತದಲ್ಲೇ ಅದಕ್ಕೆ ಬೇಕಾದ ಅಂಶಗಳುಂಟು. ಅದು ನೀವು ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಅನುವಂಶೀಯತೆ ಇರ್ಬೋದು, ಮತ್ತೆ ಅವನ ಒಂದು ಫಾಲ್ಟಿ ಲೈಫ್ ಸ್ಟೈಲ್ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಆಮೇಲೆ ಅವನದು ಆಹಾರ ಪದ್ಧತಿ ಇರ್ಬೋದು. ಇದೆಲ್ಲ 4-5 ವಿಷಯಗಳು ಸೇರಿ ಅಲರ್ಜಿ ಉಂಟಾಗ್ತದೆ ಬಾಡಿಯಲ್ಲಿ. ಇದೆಲ್ಲ ಸಾಮಾನ್ಯ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂದರೆ ಫುಡ್ ಆದರೆ ನೀವು ಅದನ್ನು ತಿನ್ನದೆ ನಿಲ್ಲಿಸಬಹುದು, ಆದರೆ ಈಗ ಗಾಳಿ ಆಗಿರಬಹುದು ಅಥವಾ ನೀರಾಗಿರ್ಬೋದು ಇಂಥ ವಸ್ತುಗಳಲ್ಲೇ ನಮಗೆ ಎಲರ್ಜಿ ಅಂತಾದರೆ ಆಗ ನಾವು ಬದುಕುವುದೇ ಕಷ್ಟ ಆಗುವುದಿಲ್ವಾ? ಇಲ್ಲ, ಯೂಶ್ವಲಿ ಸರ್ ಈಗ ಗಾಳಿಯಲ್ಲಿ ಈಗ ಪೊಲ್ಯೂಷನ್ ಅಂತ ಹೇಳ್ತೇವೆ ನಾವು, ಪೊಲ್ಯೂಷನಲ್ಲಿ ಎಲರ್ಜಿ ಖಂಡಿತ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ನಗರದಲ್ಲಿ ಮತ್ತು ಹಳ್ಳಿಗಳಲ್ಲಿ ನೋಡ್ತಾ ಹೋದರೆ ಈ ನಗರ ಮತ್ತು ಹಳ್ಳಿಯನ್ನು ಕಂಪೇರ್ ಮಾಡೋ ನಗರದಲ್ಲಿ ಜಾಸ್ತಿ, ಈಗ ಮಂಗಳೂರು ಮತ್ತು ಬೆಂಗಳೂರು ಕಂಪೇರ್ ಮಾಡೋ ಬೆಂಗಳೂರಲ್ಲಿ ಜಾಸ್ತಿ, ಮಂಗಳೂರಲ್ಲಿ ಕಡಿಮೆ. ಅದೇ ಮಂಗಳೂರು ಮತ್ತು ಒಂದು ಹಳ್ಳಿ ಕಂಪೇರ್ ಮಾಡುವಾಗ ಮಂಗಳೂರಲ್ಲಿ ಜಾಸ್ತಿ. ಅಂದರೆ ಈ ನಗರದಲ್ಲಿ ನಿಮಗೆ ಈ ಎಕ್ಸಾಸ್ಟ್ ವೆಹಿಕಲ್ ಇದೆ, ಎಕ್ಸಾಸ್ಟ್ ಹೊಗೆ, ಮತ್ತು ನಿಮಗೆ ಇಲ್ಲಿ ಮರಗಳು ಕಡಿಮೆ ಇರ್ತದೆ, ಆಮೇಲೆ ನಮ್ಮದು ಇಲ್ಲಿ ನಿಮಗೆ ಧೂಳು ಯಾವಾಗಲೂ ಕಟ್ಟಡ ಕಾಮಗಾರಿಗಳಾಗ್ತಾ ಇರ್ತದೆ, ಸಿಮೆಂಟ್ ಧೂಳು ಇರ್ಬೋದು, ಬೇರೆ ಹೊಯಿಗೆ ಡಸ್ಟ್ಗಳು, ಫ್ಯಾಕ್ಟ್ರಿಯ ಎಕ್ಸಾಸ್ಟ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಇದೆಲ್ಲ ಸೇರಿ ಜಾಸ್ತಿ ಎಲರ್ಜಿ ಕೇಸಸ್ ಬರ್ತಾ ಇದೆ ಇಲ್ಲಿ ಪೇಟೆಗಳಲ್ಲಿ. ಅದು ಸರಿ. ಈಗ ಇವುಗಳನ್ನು ನಾವು ತಡೆಯುವುದು ಹೇಗೆ ಈಗ ಈ ಎಲರ್ಜಿ ಆಗದಾಗೆ ಈ ಸಂದರ್ಭಗಳಲ್ಲಿ? ನಾವಂದರೆ ಈಗ ನಮ್ಮದು ಈ ಸ್ಪೆಷಲಿ ಈಗ ಕೆಲವರು ನಾನು ನೋಡಿದ ಪ್ರಕಾರ ಈ ಧೂಳೆಲ್ಲ ಎಲರ್ಜಿ ಅಂತ ಹೇಳುವವರಿಗೆ ನಾವು ಮುಖ್ಯವಾಗಿ ಹೇಳೋದು ಆ ಧೂಳಿಗೆ ಎಕ್ಸ್ಪೋಜರ್ ರೇಟ್ ಕಮ್ಮಿ ಮಾಡಬೇಕು ನಾವು. ಅಂದರೆ ಧೂಳಲ್ಲೇ ಕೆಲಸ ಅನಿವಾರ್ಯ ಅಂತ ಆಗುವಾಗ ಒಂದು ಮಾಸ್ಕ್ ಕಟ್ಟಿಕೊಳ್ಬೇಕು, ಒಂದು ಮಾಸ್ಕ್ ಕಟ್ಟಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಮತ್ತು ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಮಾಸ್ಕ್ ಕಟ್ಟೋದೊಂದು ಪರ್ಮನೆಂಟ್ ಉಪಾಯ ಅಲ್ಲ, ಚಿಕಿತ್ಸೆ ಬೇಕಾಗ್ತದೆ. ನಾವು ಹೋಮಿಯೋಪತಿಯಲ್ಲಿ ಇಂಥ ಕಾಯಿಲೆಗೆ ಏನು ಹೇಳ್ತೇವೆ ಅಂದರೆ ಟ್ರಿಗರ್ಸನ್ನು ಅವಾಯ್ಡ್ ಮಾಡಿ. ಟ್ರಿಗರ್ಸ್ ಅಂದರೆ ಡಸ್ಟ್, ಪೊಲ್ಯೂಷನ್ ಇಂಥದ್ದೆಲ್ಲ, ಫುಡ್ ಟ್ರಿಗರ್ಸ್, ಅದನ್ನೆಲ್ಲ ಕಡಿಮೆ ಮಾಡಿ ಅಥವಾ ಅವಾಯ್ಡ್ ಮಾಡಿ. ಮತ್ತು ಅದು ಪುನರಾವರ್ತನೆ ಆಗದಾಗ ನಾವು ಹೋಮಿಯೋಪತಿಯಲ್ಲಿ ನಾವು ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅಂದರೆ ವ್ಯಕ್ತಿ ಆಧಾರಿತ ಚಿಕಿತ್ಸೆ. ಅದರಲ್ಲಿ ಏನಂದರೆ ವ್ಯಕ್ತಿಯ ನಾವು ಮಾನಸಿಕ ಲಕ್ಷಣಗಳು, ದೈಹಿಕ ಲಕ್ಷಣಗಳು ಮತ್ತು ಶಾರೀರಿಕ ಲಕ್ಷಣಗಳು, ಅನುವಂಶೀಯ ಕಾರಣಗಳನ್ನೆಲ್ಲ ಪರಿಶೀಲಿಸಿ ನಾವು ಚಿಕಿತ್ಸೆ ಕೊಡ್ತೇವೆ. ಆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಒಳ್ಳೆ ರಿಸಲ್ಟ್ ಬರ್ತದೆ. ಈ ಅಲರ್ಜಿ ಕಾಯಿಲೆಗಳು ಪುನರಾವರ್ತನೆ ಆಗದಾಗೆ ನಾವು ಕೊಡಲಿಕ್ಕೆ ಆಗ್ತದೆ ಟ್ರೀಟ್ಮೆಂಟ್. ಈ ಒಟ್ಟಾರೆಯಾಗಿ ಹೇಳೋದಿದ್ರೆ ಈ ಜೀವನ ಶೈಲಿಯ ರೋಗಗಳಾಗಿರ್ಬೋದು, ಅದೇ ರೀತಿ ನಮ್ಮ ಜೀವನ ಶೈಲಿಗೆ ಸಂಬಂಧಿತ ರೋಗಗಳಾಗಿರ್ಬೋದು, ಇದನ್ನು ನಾವು ತಡೆಯುವಲ್ಲಿ ಅಥವಾ ಬಾರದಂತೆ ಮಾಡುವಲ್ಲಿ ಯಾವ ರೀತಿಯಲ್ಲೆಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ? ನಾವು ಅವೇರ್ನೆಸ್ ತರಬೇಕು, ಇದರ ಬಗ್ಗೆ ಒಂದು ಅರಿವು ಮೂಡಬೇಕು. ಅರಿವು ಮೂಡಬೇಕಾದ್ರೆ ಮಕ್ಕಳಲ್ಲಿ ನಾನು ನನ್ನ ಪ್ರಕಾರ ಈಗ ನಮ್ಮ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ, ಈಗ ಶಾಲಾ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ನಾವೀಗ ಏನು ಮಾಡ್ತೇವೆ ಅಂದರೆ ಶಾಲಾ ಕಾಲೇಜ್ ಮಟ್ಟದಲ್ಲಿ ಈಗ ಮಕ್ಕಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾಯಿರುತ್ತೆ. ಬಟ್ ನಾನು ನಮ್ಮ ಪ್ರಕಾರ ಏನಂದರೆ ಈ ಪಠ್ಯಪುಸ್ತಕಗಳಲ್ಲೇ ಈ ಕಾಯಿಲೆಗಳ ವಿಷಯದಲ್ಲಿ ಒಂದೊಂದು ಚಾಪ್ಟರ್ ಬರಬೇಕು ಅವರಿಗೆ. ಅದು ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಲ್ಲ, ಎಲ್ಲ ಕರಿಕ್ಯುಲಮಲ್ಲಿ ಬೇಕು. ಅಂದರೆ ಪ್ರೈಮರಿ ಶಾಲಾ ಮಟ್ಟದಲ್ಲಿಯೂ ಒಂದು ಒಂದು ಚಾಪ್ಟರ್ ಬೇಕು, ಈ ಸೈನ್ಸಲ್ಲಿ, ಸೋಷಲ್ ಸ್ಟಡೀಸಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ ಒಂದು ಚಾಪ್ಟರ್ ಬೇಕು ಇದರ ಬಗ್ಗೆ, ಮತ್ತು ಕಾಲೇಜ್ ಮಟ್ಟದಲ್ಲಿ ಬೇಕು, ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ. ಅದು ಖಾಲಿ ಸೈನ್ಸ್ ಮಾತ್ರ ಅಲ್ಲ, ಆರ್ಟ್ಸ್, ಕಾಮರ್ಸ್, ಇಂಜಿನಿಯರಿಂಗ್, ಲಾ, ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ, ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ ಇದನ್ನೇ ಓದ್ತಾರೆ, ಬಟ್ ಬಾಕಿ ಸ್ಟೂಡೆಂಟ್ಸ್ಗಳಿಗೂ ಕಾಯಿಲೆಯನ್ನು ಹೇಗೆ ತಡೆಯುವುದು, ಪ್ರಿವೆನ್ಷನ್ ಆಫ್ ದ ಡಿಸೀಸಸ್ ಬಗ್ಗೆ ಒಂದು ಚಾಪ್ಟರ್ ಬಂದರೆ ನನ್ನ ಲೆಕ್ಕದಲ್ಲಿ ಅದೊಂದು ದೊಡ್ಡ ಸ್ಟೆಪ್ ಅದು. ಅದರಲ್ಲಿ ನಾವು ಎಷ್ಟೋ ಜನರಿಗೆ ಅವೇರ್ನೆಸ್ ಬಂದು ಅದನ್ನು ತಡಿಬೋದು ಅವರಿಗೆ. ಇಲ್ಲರೆ ಏನಾಗ್ತದೆ ಅಂದರೆ ನಾವೀಗ ನೋಡ್ತೇವೆ ಕೆಲವರು ತುಂಬ ಕ್ವಾಲಿಫೈಡ್ ಪೀಪಲ್ ದೊಡ್ಡ ಕೆಲಸದಲ್ಲಿರ್ತಾರೆ, ಆದರೆ ಅವರಿಗೆ ಕೆಲವು ಹೆಲ್ತ್ ವಿಷಯದಲ್ಲಿ ಕೆಲವು ಬೇಸಿಕ್ಸ್ ಗೊತ್ತಿರೋದಿಲ್ಲ. ಅದರಿಂದಾಗಿ ಏನಾಗ್ತದೆ ಅಂದರೆ ಕಾಯಿಲೆಗಳು ಅವರಿಗೆ ಗೊತ್ತಿಲ್ಲದಾಗಿ ಅದು ಒಂಥರ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ಗೆ ಹೋಗಿರ್ತದೆ. ಈಗ ಲೈಫ್ ಸ್ಟೈಲ್ ಡಿಸೀಸ್ ಸ್ಪೆಷಲಿ, ಸೊ ಈ ಲೈಫ್ ಸ್ಟೈಲ್ ಡಿಸೀಸನ್ನು ಹೇಗೆ ಪ್ರಿವೆಂಟ್ ಮಾಡೋದು ಅಂದರೆ ಈ ಜೀವನ ಶೈಲಿ ಕಾಯಿಲೆಯ ಒಂದು ಈ ನಾವು ಹೇಳೋದಂದರೆ ಅಂಬಾಸಡರ್ಸ್, ಅಂಬಾಸಡರ್ಸ್ ಅಂದರೆ ಈ ರಿಸ್ಕ್ ಫ್ಯಾಕ್ಟರ್, ರಿಸ್ಕ್ ಫ್ಯಾಕ್ಟರ್ಸ್ ಹೇಗೆ ತಡಿಬೇಕು ಅಂತ ಹೇಳೋದಕ್ಕೆ ಅವೇರ್ನೆಸ್ ಎಲ್ಲ ಮಟ್ಟದಲ್ಲಿ ಬರಬೇಕು. ಮತ್ತು ಈಗಾಗಲೇ ನಮ್ಮ ದೇಶದಲ್ಲಿ ಈಗ ಮಧುಮೇಹ ದಿನ, ವಿಶ್ವ ರಕ್ತದೊತ್ತಡ ದಿನ, ವಿಶ್ವ ಅಸ್ತಮ ದಿನ, ವಿಶ್ವ ಬೊಜ್ಜುತನ ದಿನ, ಇದೊಂದು ನಾವು ನೋಡಲಿಕ್ಕೆ ಹೋದರೆ 365 ದಿನದಲ್ಲಿ ಒಂದು 200 ದಿನಗಳಲ್ಲಿ ಒಂದು ಏನಾದರೂ ಒಂದು ದಿನ ಇರ್ತದೆ. ನಾವೀಗ ಪೇಪರಲ್ಲಿ ಒಂದೊಂದು ಆರ್ಟಿಕಲ್ ಬರ್ತದೆ, ಹೆಚ್ಚಿನವರು ಅದನ್ನು ಓದೋದಿಲ್ಲ. ಆ್ಯಕ್ಚುಲಿ ಅದು ಓದಿದ್ರೆ ಅದು ಒಂದು ಅರಿವು ಕೊಡ್ತದೆ ಅವರಿಗೆ. ಮತ್ತು ರೇಡಿಯೋಗಳಲ್ಲಿ ಮತ್ತು ಟಿವಿಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಈ ಪರ್ಟಿಕ್ಯುಲರ್ಲಿ ಇಂಥ ದಿನಗಳು, ಈಗ ಒಂದು ಬೊಜ್ಜುತನ ಒಂದು ಅವೇರ್ನೆಸ್ ಡೇ, ಆ ದಿನ ನಾವೇನು ಮಾಡಬೇಕಂದ್ರೆ ಈ ಶಾಲಾ ಮಟ್ಟಗಳಲ್ಲೇ ಮತ್ತು ಕಾಲೇಜ್ ಮಟ್ಟದಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ಫ್ಯಾಕ್ಟ್ರಿಗಳಲ್ಲಿರ್ಬೋದು, ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿಯೂ ಈ ಬೊಜ್ಜುತನದ ಬಗ್ಗೆ ಒಂದು ಸೀರಿಯಸ್ಸಾಗಿ ಅವೇರ್ನೆಸ್ ಮಾಡಬೇಕು. ಕೆಲಸಲ್ಲಿ ಏನಾಗ್ತಾ ಇದೆ, ಒಂಥರ ಒಂದು ಸಾಂಕೇತಿಕ ಅವೇರ್ನೆಸ್ ಆಗ್ತದೆ, ಅದು ಆ ದಿನ ಮಾತ್ರ, ನೆಕ್ಸ್ಟ್ ಡೇ ಅದು ಮರೆತು ಬಿಡ್ತೇವೆ ನಾವು. ಬಟ್ ಅದನ್ನು ನಾವು ಈ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಮುಂದೆ ನಾವು ಖಂಡಿತವಾಗಿ ಈ ಜೀವನ ಶೈಲಿ ಕಾಯಿಲೆಗಳನ್ನು ತಡಿಬೋದು ಸರ್. ಒಳ್ಳೆಯದು ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೇ. ಮುಖ್ಯವಾಗಿ ನಾವು ಜೀವನ ಶೈಲಿಯ ಕಾಯಿಲೆಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಬೇರೆ ಬೇರೆ ರೀತಿಯ ಕಾಯಿಲೆಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ಜೀವನ ಶೈಲಿಯ ಕಾಯಿಲೆಗಳು ಹಾಗೂ ಪರಿಹಾರ ಕುರಿತು ಹೋಮಿಯೋಪತಿ ವೈದ್ಯ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್, ಪಿಎಸ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ, ಭಕ್ತಿಗೀತೆ ನಾರಾಯಣತೆ ನಮೋ ನಮೋ ರೇಣುಕಾ ನಾಕೋಡ್ ಅವರ ಹಾಡಿರುವ ಗೀತೆ, ರಚನೆ ಪುರಂದರದಾಸರದ್ದು. ಸಹೋದರಿಯರು ಎಂದು ಕರೆಯಲ್ಪಡುವ ರಾಧಾ ತಾಂಡವೇಶ್ವರ ಹಾಗೂ ರಮಾ ಸದಾಶಿವ ಹಾಡಿರುವ ಹರಿ ಸರ್ವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ವಾಯು